18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಬೆರಳು ಗಾತ್ರದ ಮೀನು ಮರಿ ಉತ್ಪಾದನೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ನುಗು ಮೀನುಮರಿ ಉತ್ಪಾದನಾ ಕೇಂದ್ರದ ಉಪನಿರ್ದೇಶಕರಾದ ಮಹಾದೇವ ಅವರೊಂದಿಗೆ ಸಂದರ್ಶನವಿದೆ. ಮಹಾದೇವ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ತಾವು ಈ ದಿನ ಬೆರಳು ಗಾತ್ರದ ಮೀನುಮರಿ ಸಾಕಾಣಿಕೆ ಕುರಿತಂತೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗಾಗಿ ಮಾಡಿಕೊಡ್ಬೇಕು ಸರ್. ಖಂಡಿತ ಮೇಡಮ್. ನನ್ನ ಹೆಸರು ಮಹಾದೇವ್ ಅಂತೇಳಿ, ನಾನು ಮೀನುಗಾರಿಕೆ ಉಪನಿರ್ದೇಶಕನಾಗಿ ನುಗು ಮೀನುಮರಿ ಉತ್ಪಾದನಾ ಕೇಂದ್ರ ಸರ್ಗೂರು ತಾಲೂಕು ಮೈಸೂರು ಇಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಬೆರಳು ಗಾತ್ರದ ಮೀನುಮರಿ ಬೆಳವಣಿಗೆಯ ಕುರಿತು ಅನುಸರಿಸಬೇಕಾದ ಕ್ರಮಗಳ ಕುರಿತು ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ, ಯಾವುದೆಲ್ಲ ತಳಿ ಮೀನುಗಳ ಮೀನುಮರಿಗಳನ್ನು ಉತ್ಪತ್ತಿ ಮಾಡ್ತೀವಿ, ಯಾಕೆ ಆ ತಳಿಗಳನ್ನೇ ಉತ್ಪತ್ತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಭಾರತೀಯ ದೊಡ್ಡಗೆಂಡೆ ಮೀನುಗಳಾದಂಥ ಕಟ್ಲಾ, ರೋಹು, ಮೃಗಾಲ್, ವಿದೇಶಿ ಗೆಂಡೆ ಮೀನುಗಳಾದಂತಹ ಸಾಮಾನ್ಯ ಗೆಂಡೆ, ಹುಲ್ಲುಗೆಂಡೆ, ಬೆಳ್ಳಿಗೆಂಡೆ ಮೀನುಗಳ ತಳಿ ಮೀನುಗಳ ಮೀನುಮರಿಗಳನ್ನು ನಾವು ಉತ್ಪತ್ತಿ ಮಾಡ್ತೀವಿ. ಯಾಕೆ ಈ ತಳಿಗಳನ್ನೇ ಉತ್ಪತ್ತಿ ಮಾಡ್ತೀವಿ ಅಂತೇಳಿದ್ರೆ, ಈ ಮೀನುಗಳು ವೇಗವಾಗಿ ಬೆಳೀತವೆ ಮತ್ತು ಒಂದಕ್ಕೊಂದು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಬೆಳೀತವೆ, ಮತ್ತು ಒಂದು ಮೀನು ಮತ್ತೊಂದು ಮೀನನ್ನು ತಿನ್ನೋದಿಲ್ಲ, ಮತ್ತು ಇವು ತಿಂತಕ್ಕಂಥ ಆಹಾರ ಒಂದು ಮೀನು ತಿನ್ನುವಂಥ ಆಹಾರ ಮತ್ತೊಂದು ಮೀನು ತಿನ್ನುವುದಿಲ್ಲ, ಮತ್ತು ಈ ಮೀನುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಈ ತಳಿಗಳಿಗೆ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಮೀನುಮರಿಗಳನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಮತ್ತು ಈ ಮೀನುಗಳು ಪ್ರೌಢಾವಸ್ಥೆಗೆ ಬರಬೇಕು ಅಂತೇಳಿದ್ರೆ 2-3 ವರ್ಷಗಳು ಬೇಕಾಗ್ತದೆ. ಇವುಗಳು ಪ್ರೌಢಾವಸ್ಥೆಗೆ ಬಂದರೂ ಕೂಡ ಕೆರೆಗಳು, ಕುಂಟೆ ಮತ್ತು ಕೊಳಗಳಲ್ಲಿ ನೈಸರ್ಗಿಕವಾಗಿ ಅವು ಮೀನುಮರಿಯನ್ನು ಉತ್ಪತ್ತಿ ಮಾಡೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ದೊಡ್ಡಗೆಂಡೆ ಮೀನುಗಳಾದಂಥ ಕಟ್ಲಾ, ರೋಹು, ಮೃಗಾಲು, ವಿದೇಶಿ ತಳಿಗಳಾದಂಥ ಹುಲ್ಲುಗೆಂಡೆ ಮತ್ತು ಬೆಳ್ಳಿಗೆಂಡೆ ಮೀನುಗಳು ಪ್ರೌಢಾವಸ್ಥೆಗೆ ಸಾಮಾನ್ಯ ಬರಬೇಕು. ನಾನು ಮೊದಲೇ ಹೇಳ್ದಂಗೆ 2-3 ವರ್ಷ ಬೇಕು. ಆ ಪ್ರೌಢಾವಸ್ಥೆಗೆ ಬಂದರೂ ಸಹ ಸ್ವಾಭಾವಿಕವಾಗಿ ಇವು ಸಂತಾನೋತ್ಪತ್ತಿಯನ್ನು ಮಾಡುವುದಿಲ್ಲ. ಹಾಗಾಗಿ ನಾವು ಪ್ರತಿ ವರ್ಷ ಮೀನು ಮರಿಗಳನ್ನ ಕೆರೆಗಳಿಗೆ ಬಿತ್ತನೆ ಮಾಡಿ ಬೆಳೆಸತಕ್ಕಂಥದ್ದು ಅನಿವಾರ್ಯ. ಯಾಕೆ ಸರ್ ಆ ರೀತಿ ಆಗುತ್ತೆ? ಯಾಕೆಂತ ಹೇಳಿದ್ರೆ ಮೇಡಮ್, ಈ ಮೀನುಗಳು ಪ್ರೌಢಾವಸ್ಥೆಗೆ ಬರ್ತದೆ, ಆದರೆ ಮೊಟ್ಟೆಗಳನ್ನ ಹೊರಗಡೆಗೆ ಬಿಡುವುದಿಲ್ಲ ಮೇಡಮ್. ಅದನ್ನ ಬಿಡಬೇಕು ಅಂತ ಹೇಳಿದ್ರೆ ಪ್ರಚೋದನೆ ಮೂಲಕ, ನಾವು ಈ ಹಿಂದೆ ಏನ್ ಮಾಡ್ತಾ ಇದ್ವಿ, ಪಿಟ್ಯುಟರಿ ಗ್ರಂಥಿಯನ್ನ ಕಲೆಕ್ಟ್ ಮಾಡಿಕೊಂಡು ಅದರ ದ್ರಾವಣ ರೂಪದಲ್ಲಿ ಮಾಡಿಕೊಂಡು ಅದನ್ನು ಇಂಜೆಕ್ಟ್ ಮಾಡುವುದರ ಮೂಲಕ ನಾವು ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ಪ್ರಚೋದನೆ ಮಾಡ್ತಾ ಇದ್ವಿ. ಈಗ ಮಾರುಕಟ್ಟೆಯಲ್ಲಿ ಸಿಂಥೆಟಿಕ್ ಹಾರ್ಮೋನ್ಗಳು ಲಭ್ಯ ಇದೆ, ಅದನ್ನು ಬಳಸ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಮೀನುಮರಿ ಉತ್ಪಾದನೆ ಚಟುವಟಿಕೆಯನ್ನು ಚುರುಕುಗೊಳಿಸಿದ್ದೀವಿ ಮೇಡಮ್. ಮತ್ತು ಈ ಮೀನುಗಳು ಎಲ್ಲ ವರ್ಷ ಇಡೀ ಮೀನುಮರಿಯನ್ನು ಉತ್ಪತ್ತಿ ಮಾಡೋದಿಲ್ಲ. ಸಾಮಾನ್ಯವಾಗಿ ಇವು ಮರಿಯನ್ನು ಮೊಟ್ಟೆಯನ್ನು ಬಿಡಬೇಕು ಅಂತ ಹೇಳಿದ್ರೆ ಮೇಡಮ್, ಮುಂಗಾರು ಮಳೆಗಾಲದ ಕಾಲದಲ್ಲಿ ಮಾತ್ರ ಮೀನುಮರಿಯನ್ನು ಉತ್ಪತ್ತಿ ಮಾಡೋದು. ಅಂದರೆ ಮೇ ತಿಂಗಳ ಅಂತ್ಯದಿಂದ ಸೆಪ್ಟೆಂಬರ್ವರೆಗೆ ಮಾತ್ರ ಈ ಕಟ್ಲಾ, ರೋಹು, ಮೃಗಾಲು, ಹುಲ್ಗೆಂಡೆ, ಬೆಳ್ಳಿಗೆಂಡೆ ಮೊಟ್ಟೆಯನ್ನು ಬಿಡ್ತದೆ. ಸಾಮಾನ್ಯ ಗೆಂಡೆ ವರ್ಷಪೂರ್ತಿ ಮೊಟ್ಟೆಯನ್ನು ಬಿಡ್ತದೆ, ಮತ್ತು ಇದು ನೈಸರ್ಗಿಕವಾಗಿ ಮರಿಯನ್ನು ಆಗ್ತದೆ. ಇದಕ್ಕೆ ಯಾವುದೇ ಪ್ರಚೋದನೆಯನ್ನು ನೀಡುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ನಾವು ಇದು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ಇರೋದ್ರಿಂದ, ವೇಗವಾಗಿ ಬೆಳೆಯೋದ್ರಿಂದ, ಮತ್ತು ಈ ಮೀನು ಮರಿಗಳನ್ನು ಒಂದೇ ಕೆರೆಯಲ್ಲಿ ಎಲ್ಲ ತಳಿಗಳನ್ನು ಬಿಟ್ಟು ಬೆಳೆಸ್ಬೋದು. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಬೇಡಿಕೆ ಇರೋದ್ರಿಂದ ಈ ಮರಿಗಳ ಉತ್ಪತ್ತಿಗೆ ಹೆಚ್ಚು ಒತ್ತನ್ನು ನಾವು ಕೊಟ್ಟಿದ್ದೀವಿ. ಮತ್ತು ಇನ್ನೂ ಮುಂದುವರೆದಂತೆ ಇದರಲ್ಲಿ ಉತ್ಪತ್ತಿ ಆದಾಗಲೂ ಕೂಡ ವಿವಿಧ ಹಂತಗಳಿದೆ. ಈಗ ಆಯಿತು, ಈ ಮೀನುಗಳು ಪ್ರೌಢಾವಸ್ಥೆಗೆ ಬಂದಿದೆ. ಪ್ರೌಢಾವಸ್ಥೆಗೆ ಬಂದಾಗ ಮುಂಗಾರು ಪೂರ್ವದಲ್ಲಿ ಮುಂಗಾರು ಪ್ರಾರಂಭ ಆದಾಗ ನಾವೇನು ಮಾಡ್ತೀವಿ, ಈ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಮೀನುಗಳನ್ನ ಸಂಗ್ರಹ ಮಾಡಿಕೊಂಡು ಸಾಮಾನ್ಯವಾಗಿ ಮಧ್ಯಾಹ್ನ ವೇಳೆಯಲ್ಲಿ ನಾವು ಇದಕ್ಕೆ ಚುಚ್ಚುಮದ್ದನ್ನು ಕೊಡ್ತೀವಿ, ಹಾರ್ಮೋನನ್ನು ಇಂಜೆಕ್ಟ್ ಮಾಡ್ತೀವಿ. ರಾತ್ರಿ ಅದು ಮೊಟ್ಟೆಯನ್ನು ಬಿಡ್ತದೆ. ರಾತ್ರಿ ಬೆಳಿಗ್ಗೆ ನಾವೇನು ಮಾಡ್ತೀವಿ, ಆ ಮೊಟ್ಟೆಗಳನ್ನು ಸಂಗ್ರಹ ಮಾಡಿಕೊಂಡು ಯಾಚರಿಗೆ ವರ್ಗಾವಣೆ ಮಾಡ್ತೀವಿ. ಅಲ್ಲಿ ಯಾಚರಿಗೆ ನಾವು ವರ್ಗಾವಣೆ ಮಾಡಿದ ನಂತರ ಸಾಮಾನ್ಯವಾಗಿ 16-24 ಗಂಟೆ ಒಳಗಡೆ ಆ ಮೊಟ್ಟೆಯಿಂದ ಮರಿಗಳು ಬರ್ತದೆ. 5 ದಿನ ನಾವೇನ್ ಮಾಡ್ತೀವಿ, ಇದಕ್ಕೆ ಯಾವುದೇ ರೀತಿ ಆಹಾರವನ್ನು ಕೊಡೋದಿಲ್ಲ ಮೇಡಮ್. ಯಾಚರಿನಲ್ಲಿ ಇಟ್ಟಿರ್ತೀವಿ ಮರಿಗಳಿಗೆ ಅಂದ್ರೆ ಅದೇ ತಾನೆ ಹುಟ್ಟು ಬಂದಂತ ಮರಿಗಳನ್ನ 5 ದಿನಗಳವರೆಗೆ ಯಾಚರಿನಲ್ಲಿ ಇಟ್ಟಿರ್ತೀವಿ. ಆ ಸಮಯದಲ್ಲಿ ಯಾವುದೇ ರೀತಿಯ ಆಹಾರವನ್ನು ಕೊಡುವ ಅವಶ್ಯಕತೆ ಇರುವುದಿಲ್ಲ. ಆ ಮೊಟ್ಟೆಯಿಂದ ಹೊರಬಂದ ಮರಿಯಲ್ಲಿರ್ತಕ್ಕಂಥ ಯೋಕನ್ನು ಅಬ್ಸರ್ವ್ ಮಾಡಿಕೊಂಡು ಆ ಯೋಕೆ ಇದಕ್ಕೆ ಆಹಾರವನ್ನು ಪೂರೈಸ್ತದೆ. ನರಿಷ್ಮ ಏನು ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಇದೆ ಅದನ್ನು ಪೂರೈಸ್ತದೆ ಮೇಡಮ್. ನಾವು ಮೀನು ಮರಿಗಳ ದಿನ ಮತ್ತು ಆ ಗಾತ್ರದ ಆಧಾರದ ಮೇಲೆ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಸಾಮಾನ್ಯ 5 ದಿನಗಳ ಮೀನು ಮರಿ ಅಂದರೆ 6-8 ಮಿಲಿಮೀಟರ್ ಇರತಕ್ಕಂಥದ್ದನ್ನು ಸ್ಪಾನ್ ಮೀನು ಮರಿ ಅಂತೇಳಿ ನಾವು ಕರಿತೀವಿ. ಅದೇ 15 ದಿನ ಮೀನು ಮರಿಗಳು 15-20 ಮಿಲಿಮೀಟರ್ ಇರತಕ್ಕಂಥದ್ದನ್ನು ಕಿರು ಮೀನು ಮರಿ ಅಥವಾ ಫ್ರೈ ಮೀನು ಮರಿ ಅಂತ ಕರಿತೀವಿ. ಅದೇ 35 ಮಿಲಿಮೀಟರ್ಗಿಂತ ಜಾಸ್ತಿ ಇರತಕ್ಕಂಥದ್ದು 30-45 ದಿನಗಳ ಮೀನು ಮರಿಗಳನ್ನು ನಾವು ಬಿತ್ತನೆ ಮೀನು ಮರಿ ಅಂತ ಕರಿತೀವಿ. ಅದೇ 60-75 ದಿನಗಳವರೆಗೆ ಬೆಳವಣಿಗೆ ಮಾಡಿರ್ತಕ್ಕಂಥ 60-75 ಮಿಲಿಮೀಟರ್ ಇರತಕ್ಕಂಥದ್ದನ್ನ ಬೆರಳು ಉದ್ದದ ಮೀನು ಮರಿಗಳು ಅಂತ ನಾವು ಕರಿತೀವಿ ಮೇಡಮ್. ಅಷ್ಟು ದಿನ ಬೇಕು ಬೆರಳು ಗಾತ್ರದ ಮೀನು ಮರಿ ಆಗೋದು? ಕನಿಷ್ಠ 60 ದಿನಗಳು ಬೇಕು ಮೇಡಮ್ ಬೆಳವಣಿಗೆ ಆಗ್ಬೇಕು ಅಂದ್ರೆ. ನಾವು ಇವತ್ತು ಆ ಮೀನು ಮರಿಗಳನ್ನ ಬೆಳೆಸಬೇಕಾದ್ರೆ ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಮೇಡಮ್. ಮತ್ತೊಂದು ಅಂತೇಳಿ, ಯಾಕೆ ಬೆರಳುದ್ದನ್ನು ಮೀನು ಮರಿಗಳನ್ನ ಬಿಡಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಕೆರೆಗಳೆಲ್ಲ ನೋಡೋದಾದ್ರೆ ಮೇಡಮ್, ಅಲ್ಪ ಕಾಲದಲ್ಲಿ ನೀರು ನಿಲ್ಲುವಂತ ಕೆರೆಗಳಿರ್ತದೆ. ಅಂದ್ರೆ ಒಂದು ಮಳೆ ಬಂದಾಗ ನೀರು ಬರ್ತದೆ, ಒಂದು 3-4 ತಿಂಗಳ ಒಳಗಡೆ ಒಣಗೋಗುವಂತ ಕೆರೆಗಳಿರ್ತದೆ. ಅದೇ 1-6-8 ತಿಂಗಳು ನೀರು ನಿಲ್ಲುವಂತ ಕೆರೆಗಳಿರ್ತದೆ. ದೀರ್ಘಾವಧಿ ಕೆರೆಗಳು ಅಂದ್ರೆ ಸುಮಾರು 1-8-10 ತಿಂಗಳು ನೀರು ನಿಲ್ಲುವಂತ ಕೆರೆಗಳಿರ್ತವೆ. ಕೆಲವು ಕೆರೆಗಳು ವರ್ಷ ಪೂರ್ತಿ ನೀರು ಇರ್ತದೆ, ಅಂದ್ರೆ ಆ ಕೆರೆಗಳಿಗೆ ಮಳೆ ನೀರು ಬರ್ತದೆ, ಕಾಲುವೆ ಮುಖಾಂತರ ನೀರು ಹರಿದು ಬರ್ತದೆ, ಹಾಗಾಗಿ ವರ್ಷ ಪೂರ್ತಿ ನೀರು ಇರತಕ್ಕಂಥ ಕೆರೆಗಳು ಇರ್ತದೆ. ಸಾಮಾನ್ಯವಾಗಿ ಏನಾಗ್ತದೆ, ಯಾವ ಕೆರೆಗಳು ಒಣಗೋದಿಲ್ಲ ವರ್ಷ ಪೂರ್ತಿ ನೀರು ಇರ್ತದೆ, ಮತ್ತೆ ಕಾಲುವೆ ಮುಖಾಂತರ ಈಗ ಜಲಾಶಯದಿಂದ ನೀರು ಹರಿದು ಬರುವಂತ ಕೆರೆಗಳಿಗೆ ಅಲ್ಲಿ ನೀರಿನಲ್ಲಿ ಏನಿರ್ತದೆ, ಮೀನು ತಿಂತಕ್ಕಂಥ ಮೀನು ಭಕ್ಷಕ ಮೀನುಗಳಿರ್ತವೆ, ಪ್ರೆಡೇಟರಿ ಫಿಶ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಇವೇನ್ ಮಾಡ್ತವೆ, ನಾವು ಬಿತ್ತನೆ ಮಾಡತಕ್ಕಂಥ ಬಿತ್ತನೆ ಮೀನು ಮರಿಗಳನ್ನು ತಿಂತವೆ. ಸೊ ಯಾವುದನ್ನು ಪ್ರೆಡೇಟರಿ ಫಿಶ್ ಅಂತೀವಿ ಅಂತ ಹೇಳಿದ್ರೆ, ಕುಚ್ಚು, ಕೊರವ, ಕಂದು, ಆನೆ ಮೀನು, ಆಫ್ರಿಕನ್ ಕ್ಯಾಟ್ ಫಿಶ್ ಇವಿತ್ತು ಅಂತ ಹೇಳಿದ್ರೆ, ನಾವು ಬಿತ್ತತಕ್ಕಂಥ ಮೀನು ಮರಿಗಳನ್ನು ಇವು ತಿಂತವೆ. ಈ ನೆಲೆಯಲ್ಲಿ ಏನ್ ಮಾಡ್ತೀವಿ, ಸಣ್ಣ ಮೀನು ಮರಿಗಳನ್ನು ನಾವು ಬಿತ್ತನೆ ಮಾಡಿದ್ರೆ ಅವು ಇವಕ್ಕೆ ಸುಲಭವಾಗಿ ಆಹಾರ ಆಗ್ತವೆ, ಮತ್ತೆ ವೇಗವಾಗಿ ಬೆಳವಣಿಗೆನೂ ಆಗುದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತೀವಿ, ದೊಡ್ಡ ಗಾತ್ರದ ಮೀನು ಮರಿಗಳನ್ನು ಬಿತ್ತನೆ ಮಾಡಿದ್ರೆ ಇವಕ್ಕೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಅವು ಸುಲಭವಾಗಿ ಸಿಗೋದಿಲ್ಲ, ಮತ್ತೆ ವೇಗವಾಗಿ ಬೆಳೀತವೆ. ಈ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತೀವಿ, ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಬೆಳೆಸಿ ಬಿತ್ತನೆ ಮಾಡಿ ಅನ್ನೋ ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇದೆ ಮೇಡಮ್. ನಮ್ಮ ಮೀನುಗಾರಿಕೆ ಇಲಾಖೆ ವ್ಯಾಪ್ತಿಯಲ್ಲಿ ಸುಮಾರು 19 ಮೀನು ಮರಿ ಉತ್ಪಾದನಾ ಕೇಂದ್ರಗಳಿದೆ, 30 ಮೀನು ಮರಿ ಪಾಲನೆ ಕೇಂದ್ರಗಳಿದೆ, 60 ತಾಲೂಕು ಮಟ್ಟದ ನರ್ಸರಿ ಕೇಂದ್ರಗಳಿದೆ. ಇದಲ್ದೇ ಸುಮಾರು 500 ಖಾಸಗಿ ಮೀನು ಮರಿ ಪಾಲನಾ ಕೇಂದ್ರಗಳಿದೆ. ಇವುಗಳೆಲ್ಲ ಒಟ್ಟಾಗಿ ಸೇರಿಸಿದಾಗ ನಾವು ಸುಮಾರು 25-30 ಕೋಟಿ ಮೀನು ಮರಿನ ಉತ್ಪತ್ತಿ ಮಾಡ್ತಾ ಇದೀವಿ. ಆದ್ರೆ ಬೇಡಿಕೆ ಇರತಕ್ಕಂಥದ್ದು ಅಗಾಧ, ಸುಮಾರು 60 ಕೋಟಿಯಷ್ಟು ಮೀನು ಮರಿ ನಮಗೆ ಬೇಡಿಕೆ ಇದೆ. ಈಗ ನಾವು ಪೂರೈಕೆ ಮಾಡ್ತೀವಿ 25-30 ಕೋಟಿ, ಇನ್ನೂ ಸುಮಾರಾಗಿ 25-30 ಕೋಟಿ ಕೊರತೆ ಇದೆ. ಈ ಮೀನು ಮರಿಗಳನ್ನ ನಮ್ಮ ಪಕ್ಕದ ರಾಜ್ಯದಂತ ತೆಲಂಗಾಣ, ಆಂಧ್ರ ಮತ್ತೆ ಪಶ್ಚಿಮ ಬಂಗಾಳದಿಂದ ಕೂಡ ಅಲ್ಲಿಯ ರೈತರು ಬೆಳೆದು ಇಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಅಲ್ಲಿಂದ ತಂದು ಇಲ್ಲಿ ಮಾರಾಟ ಮಾಡಿ ಲಾಭ ಗಳಿಸ್ತಾ ಇರೋದ್ರಿಂದ ನಮ್ಮಲ್ಲೇ ಬೆಳೆದು ಲಾಭ ಗಳಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸೊ ಹಾಗಾಗಿ ನಮ್ಮ ಎಲ್ಲ ಇವರಿಗೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಇಲ್ಲಿ ತಾವು ತಮ್ಮಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡು ಮೀನು ಮರಿ ಪಾಲನೆ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭವನ್ನು ಗಳಿಸಬಹುದು. ಸರ್, ಈಗ ನೀವು ಹೇಳಿದ್ರೆ ಅದು ಮೊಟ್ಟೆನ ನೀವು ಕಲೆಕ್ಟ್ ಮಾಡ್ತೀರಾ ಅಂತ ಹೇಳಿ, ಈಗೇನ್ ಮಾಡಿದ್ರೆ ಸಿಂಥೆಟಿಕ್ ಹಾರ್ಮೋನ್ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಬಾಟಲ್ ಗಳಲ್ಲಿ ಬರುತ್ತದೆ, ವೈಲ್ ನಲ್ಲಿ ಅದನ್ನ ನಾವು ಖರೀದಿ ಮಾಡಿ ನೇರವಾಗಿ ನಾವು ಅದನ್ನ ಪ್ರೌಢಾವಸ್ಥೆ ಬಂದಿರತಕ್ಕಂಥ ಮೀನುಗಳಿಗೆ ಈ ಮುಂಗಾರು ಸಮಯದಲ್ಲಿ ಅವನ್ನ ಸಂಗ್ರಹ ಮಾಡಿಕೊಂಡು ಅವಾಗ ಇಂಜೆಕ್ಟ್ ಮಾಡಿ ಮೀನು ಮರಿನ ಉತ್ಪತ್ತಿ ಮಾಡ್ತಾ ಇದ್ದೀವಿ. ಈಗ ಆ ಮೊಟ್ಟೆಗಳು ನೀರಲ್ಲಿ ಎಲ್ಲಂದ್ರಲ್ಲಿ ಹೊರಟೋಗ್ಬಿಡೋದಿಲ್ವಾ? ಅದು ಹೇಳ್ತೇನೆ ಮೇಡಮ್. ಸಾಮಾನ್ಯವಾಗಿ ಒಂದು ಆ ಮೊಟ್ಟೆ ಎಷ್ಟು ಮೊಟ್ಟೆ ಬಿಡುತ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ 1 ಕೆಜಿ ಇರತಕ್ಕಂಥ ಮೀನು ಸರಿ ಸುಮಾರು 1-2 ಲಕ್ಷ ಮೊಟ್ಟೆಯನ್ನು ಬಿಡುತ್ತದೆ. ಸಾಮಾನ್ಯವಾಗಿ ನಮ್ಮ ತಳಿ ಮೀನುಗಳು 5-10 ಕೆಜಿ ವರೆಗೆ ಇರ್ತದೆ. 5 ಕೆಜಿ ಇತ್ತು ಅಂತ ಹೇಳಿದ್ರೆ 5-10 ಲಕ್ಷದಷ್ಟು ಮೊಟ್ಟೆ ಬಿಡುತ್ತದೆ. ನಾವೇನ್ ಮಾಡ್ತೀವಿ ಮೇಡಮ್, ನಮ್ದು ತಳಿ ಮೀನುಗಳ ಕೊಳಗಳಿದೆ, ಆ ಕೊಳಗಳಲ್ಲಿ ಈ ಮೀನುಗಳನ್ನು ಇಟ್ಟು ಅವಕ್ಕೆ ವಿಶೇಷವಾದ ಆಹಾರವನ್ನು ಕೊಟ್ಟು ಪೋಷಣೆ ಮಾಡ್ತಾ ಇರ್ತೀವಿ. ಯಾವಾಗ ಮುಂಗಾರು ಮಳೆ ಪ್ರಾರಂಭ ಆಗ್ತದೆ ಈ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಮೀನುಗಳನ್ನ ಸಂಗ್ರಹ ಮಾಡಿಕೊಂಡು ಅವುಗಳನ್ನ ಏನ್ ಮಾಡ್ತೀವಿ, ಬ್ರೀಡಿಂಗ್ ತೊಟ್ಟಿಗಳಿರ್ತದೆ, ಬ್ರೀಡಿಂಗ್ ಮಾಡ್ತಕ್ಕಂಥ ತೊಟ್ಟಿಗಳಿದೆ. ಆ ತೊಟ್ಟಿಗಳಿಗೆ ಕೇಜ್ ಲೈಕ್ ಸ್ಟ್ರಕ್ಚರ್ ಅಂದ್ರೆ ಈಗ ನಾವು ಪಂಜರ ಅಂದ್ರೆ ಸೊಳ್ಳೆ ಪರದೆ ಇರ್ತದಲ್ಲ ತೊಟ್ಟಿಲ ಆಕಾರದಲ್ಲಿ, ಆ ಒಂದು ಸೊಳ್ಳೆ ಪರದ ಇರ್ತದೆ ಅದನ್ನ ಬಲೆಗಿನಲ್ಲಿ ಈ ಮೀನುಗಳನ್ನ ಪ್ರೌಢಾವಸ್ಥೆ ಬಂದಿರತಕ್ಕಂಥ ಮೀನುಗಳನ್ನ ಚುಚ್ಚು ಮದ್ದು ಕೊಟ್ಟು ಬಿಡ್ತೀವಿ. ಗಂಡು ಹೆಣ್ಣು ಮೀನುಗಳ 1:1 ರೇಸಿನಲ್ಲಿ, 1:1 ಅಂದ್ರೆ 10 kg ಹೆಣ್ಣು ಹಾಕಿದ್ರೆ 10 kg ಗಂಡು ಮೀನುಗಳನ್ನ ಬಿಡ್ತೀವಿ. ಸಾಮಾನ್ಯವಾಗಿ ಏನಾಗ್ತದೆ ಅದು ಸಂಪೂರ್ಣ ಯಾವುದೇ ಮೊಟ್ಟೆ ಆಗಲಿ ಹೊರಗೆ ಹೋಗದೆ ರೀತಿಯಲ್ಲಿ ಇರ್ತದೆ. ಆ ನೈಟು ಮೊಟ್ಟೆಯನ್ನು ಬಿಟ್ಟಾಗ ಸಣ್ಣ ಸಣ್ಣ ರಾಗಿ ಕಾಳುಗಳ ಗಾತ್ರ ಇರ್ತದೆ. ಅದೇ ನೀರಿಗೆ ಬಂದ ತಕ್ಷಣ, ಹೊರಗಡೆ ಬಂದ ತಕ್ಷಣ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಬಾರ್ಲಕ್ಕಿ ಪಾಯಸ ಮಾಡ್ತೀವಲ್ಲ ಆ ಮಣಿಯ ಗಾತ್ರ, ಹೌದು ಕಾಳುಗಳ ರೀತಿ ಸ್ಟ್ರಕ್ಚರ್ ಬರ್ತದೆ ಮೇಡಮ್. ಆ ಬಿಟ್ಟಂತ ಮೊಟ್ಟೆಗಳು ಆಪಗಳಲ್ಲಿ ಇರ್ತದೆ. ನಾವು ಬೆಳಿಗ್ಗೆ ಹೋಗಿ ಏನು ಮೊಟ್ಟೆನ್ ಬಿಟ್ಟಿರ್ತದೆ ಆ ಮೀನುಗಳೆಲ್ಲ ಸಂಗ್ರಹ ಮಾಡಿಕೊಂಡು ಆ ಮೀನುಗಳನ್ನ ಅವಕ್ಕೆ ಪೊಟಾಸಿಯಂ ಪರ್ಮಾಂಗನೇಟ್ ದ್ರಾವಣದಲ್ಲಿ ಹದ್ದಿ ಯಾವುದೇ ಇನ್ಫೆಕ್ಷನ್ ಆಗಬಾರ್ದು ಅಂತೇಳಿ ಮತ್ತೆ ತಗೊಂಡು ಕೊಳಗಳಿಗೆ ಅದನ್ನ ವರ್ಗಾವಣೆ ಮಾಡಿ ಇಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವನ್ನ ತಗೊಂಡೋಗಿ ಹೆಚ್ಚರಿಗೆ ಬಿಡುವುದು ಮೇಡಮ್. ಆಮೇಲೆ ಸರ್, ಹೆಚ್ಚರಿಗೆ ಬಿಟ್ಟ ಮೇಲೆ ಏನೇನ್ ಮಾಡ್ತೀರಿ? ಬಿಟ್ಟ ಮೇಲೆ ನಾನು ಮೊದಲು ಹೇಳಿದೆ ಮೇಡಮ್, 5 ದಿನಗಳವರೆಗೆ ಆಹಾರವನ್ನು ಕೊಡಿದೆ. ನಾವು ಇಲ್ಲಿ ಈ ಬೆರಳು ಗಾತ್ರದ ಬೆರಳು ಅಥವಾ ಬೆರಳು ಉದ್ದದ ಮೀನು ಮರಿಗಳನ್ನ ಬೆಳವಣಿಗೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಪೂರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ ಮೇಡಮ್. ಸಾಮಾನ್ಯವಾಗಿ ಮುಂಗಾರು ಮಳೆ ಪ್ರಾರಂಭ ಆಗೋಕ್ಕಿಂತ 1 ತಿಂಗಳು ಮುಂಚಿತವಾಗಿ ನಾವು ಈ ಪೂರ್ವ ಸಿದ್ಧತೆಯನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಒಂದು ಈಗಾಗ ಕೊಳವನ್ನ ನಿರ್ಮಾಣ ಮಾಡಿಲ್ಲ ಅಂದ್ರೆ ನಿರ್ಮಾಣ ಮಾಡ್ಕೋಬೇಕು. ನಿರ್ಮಾಣ ಮಾಡುವತಕ್ಕಂಥ ಜಾಗ ಹೇಗಿರಬೇಕು ಅಂತ ಹೇಳಿದ್ರೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂಗೆ ಮಣ್ಣಿನ ಗುಣ ಇರಬೇಕು. ನಾವು ಎಲ್ಲಿ ಕೊಳ ನಿರ್ಮಾಣ ಮಾಡ್ತೀವಿ ಅಲ್ಲಿ ಆ ಮಣ್ಣು ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಇರಬೇಕು. ಸಾಮಾನ್ಯವಾಗಿ ಜೇಡಿ ಮಣ್ಣು ಅಥವಾ ಕಪ್ಪು ಮಿಶ್ರಿತ ಕೆಂಪು ಮಣ್ಣಿದ್ರೆ ಅಂತ ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ತದೆ. ಅಂತ ಜಾಗದಲ್ಲಿ ಕೊಳವನ್ನು ನಿರ್ಮಾಣ ಮಾಡಬೇಕು. ಸೊ ಆ ನಿರ್ಮಾಣ ಮಾಡಿದ ಕೊಳದ ಆಕಾರನು ಅಷ್ಟೇ, ಆಯ್ತಾಕಾರ ಇದ್ರೆ ಒಳ್ಳೆಯದು, ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇದ್ರೆ. ಅದರ ಉದ್ದೇಶ ಇಷ್ಟೇ, ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸುಲಭವಾಗ್ಲಿ ಅಂತೇಳಿ. ಉದ್ದ ಜಾಸ್ತಿ ಇದ್ರೂ ಪರವಾಗಿಲ್ಲ, ಅಗಲ ಹೆಚ್ಚಾಯ್ತು ಅಂತ ಹೇಳಿದ್ರೆ ಉದ್ದದ ಬಲೆ ತಗೋಬೇಕಾಗ್ತದೆ. ನಾವು ಹೆಚ್ಚು ಜನ ಬೇಕಾಗ್ತದೆ ಮೀನು ಮರಿಯನ್ನು ಸಂಗ್ರಹ ಮಾಡಬೇಕಾದ್ರೆ ಆ ಹಿನ್ನೆಲೆಯಲ್ಲಿ ಆಯ್ತಾಕಾರದ ಕೊಳ ಸೂಕ್ತ. ಅದಲ್ಲದೆ ಅದರ ಆಳ ಸಾಮಾನ್ಯವಾಗಿ 1-5 to 6 feet ಆಳ ಇರಬೇಕು ಮೇಡಮ್. ಮತ್ತೆ ನೀರು ಹೊರ ಬರುವಂಗೆ ಇನ್ಲೆಟ್ ಪೈಪ್ನ ಅಳವಡಿಸ್ಕೊಂಡಿರ್ಬೇಕು. ಮತ್ತೆ ಬೇಡ ಅಂದಾಗ ನೀರು ಬಸಿಯುವಂತ ತಳಭಾಗದಲ್ಲಿ ಒಂದು ಪೈಪ್ ಇಟ್ಟಿರ್ಬೇಕು. ಮತ್ತೆ ಹೆಚ್ಚುವರಿ ನೀರನ್ನ ಹೊರಗಡೆ ಬಿಡ್ಲಿಕ್ಕೆ ಓವರ್ ಫ್ಲೋ ಪೈಪ್ ಅನ್ನು ಅಳವಡಿಸಿರ್ಬೇಕು ಮೇಡಮ್. ಆಯ್ತು, ಈಗ ಕೊಳ ನಿರ್ಮಾಣ ಈಗ ಆಲ್ರೆಡಿ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಯಾವುದೇ ರೀತಿ ಮೀನುಗಳು ಇಲ್ಲದೆ ನೋಡ್ಕೋಬೇಕು ಮೇಡಮ್. ಒಂದು ವೇಳೆ ಈಗ ಕೊಳ ನಿರ್ಮಾಣ ಮುಂಚಿತವಾಗಿ ಮಾಡಿದಿರಿ, ಅಲ್ಲಿ ನೀರು ತುಂಬಿರ್ತದೆ, ಅಲ್ಲಿ ಏನಾದರೂ ಈ ಕಳೆ ಮೀನುಗಳಿತ್ತು ಅಂತ ಹೇಳಿದ್ರೆ ಆ ಕಳೆ ಮೀನುಗಳನ್ನು ಸಂಪೂರ್ಣವಾಗಿ ತೆಗಿಬೇಕು. ಒಂದು ವೇಳೆ ಆ ಕಳೆ ಮೀನುಗಳನ್ನ ನಾವು ನಿರ್ಮೂಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವು ಕಳೆ ಮೀನುಗಳು ಸಣ್ಣ ಸಣ್ಣ ಮೀನುಗಳು, ಅವೇನು ನಮ್ಮ ಬಿತ್ತನೆ ಮಾಡ್ತಕ್ಕಂಥ ಮೀನು ಮರಿಗಳನ್ನ ತಿನ್ನೋದಿಲ್ಲ. ಆದರೆ ಆ ಕೊಳದಲ್ಲಿ ಉತ್ಪತ್ತಿ ಆಗ್ತಂಥ ಆಹಾರ ಪ್ಲಾಂಕ್ಟಾನ್ ಆಹಾರವನ್ನು ತಿಂತದೆ. ಮತ್ತೆ ನಾವು ಆ ಮೀನು ಮರಿಗಳಿಗೆ ಮೇಲು ಆಹಾರವಾಗಿ ಕೃತಕ ಆಹಾರವನ್ನು ಕೊಡ್ತೀವಲ್ಲ, ಅದನ್ನು ಕೂಡ ಇವು ತಿಂತದೆ. ಸೊ ಆ ಮೂಲಕ ನಮ್ಮ ಮೀನು ಮರಿಗಳಿಗೆ ಮೀನು ಆಹಾರ ಸಿಗದ ರೀತಿ ನೋಡ್ಕೋತದೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಆ ನೀರಿನಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಈ ಕಳೆ ಮೀನುಗಳು ಉಸಿರಾಟಕ್ಕೆ ಬಳಸ್ಕೋತದೆ. ಮತ್ತೆ ಈ ಮೀನುಗಳು ಇವು ಇದ್ರೆ ನಾವು ಬಿತ್ತನೆ ಮಾಡತಕ್ಕಂಥ ಮೀನು ಮರಿಗಳು ದಾಸ್ತಾನು ಮಾಡ್ತಕ್ಕಂಥ ಸ್ಪಾನ್ ಮೀನು ಮರಿಗಳಿಗೆ ಸ್ಥಳದ ಕೊರತೆ ಉಂಟಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಕಳೆ ಮೀನುಗಳನ್ನು ಸಂಪೂರ್ಣವಾಗಿ ತೆಗಿಬೇಕು. ಅಂದ್ರೆ ನೀರನ್ನು ಬಸಿಯುವುದ್ರ ಮೂಲಕ ನಾವು ಸಂಪೂರ್ಣವಾಗಿ ಕಳೆ ಮೀನುಗಳನ್ನ ನಿರ್ಮೂಲನೆ ಮಾಡಬಹುದು. ಮತ್ತೆ ಹೊಸದಾಗಿ ನೀರು ಬಿಡಬೇಕು. ಹೌದು. ನೆಕ್ಸ್ಟ್ ಏನಂತ ಹೇಳಿದ್ರೆ ಈ ಪ್ರಿಡೇಟರಿ ಫಿಶ್, ಮೀನು ಭಕ್ಷಕ ಮೀನುಗಳು, ಆನೆ ಮೀನು, ಆಫ್ರಿಕನ್ ಕ್ಯಾಟ್ ಫಿಶ್, ಕುಚ್ಚು, ಕೊರವ, ಕಂದು ಮತ್ತೆ ಈ ತಿಲಾಪಿಯ ಮೀನುಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಒಂದು ವೇಳೆ ಆ ಇದ್ದ ಮೀನುಗಳಿಗೆ ನಾವೇನಾದ್ರೂ ಸ್ಪಾನ್ ಮೀನು ಮರಿಗಳನ್ನ ದಾಸ್ತಾನು ಮಾಡ್ತು ಅಂತ ಹೇಳಿದ್ರೆ ಅವೆಲ್ಲನೂ ಈ ಮೀನುಗಳು ತಿಂದಾಕ. ಸೊ ಹಾಗಾಗಿ ಅದನ್ನ ನಾಶ ಮಾಡತಕ್ಕಂಥದ್ದು ಬಹಳ ಮುಖ್ಯ. ನೀರನ್ನು ಬಸಿಯುವ ಮೂಲಕ ಅವನು ಕೂಡ ನಿರ್ಮೂಲನೆ ಮಾಡಬಹುದು. ಒಂದು ವೇಳೆ ಬಸಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮಹುವ ಆಯಿಲ್ ಕೇಕ್, ಇಪ್ಪೆ ಹಿಂಡಿಯನ್ನು ಬಳಸಬಹುದು. ಬಳಸೋದ್ರ ಮುಖಾಂತರ ಅವನ್ನ ನಿರ್ಮೂಲನೆ ಮಾಡಬಹುದು ಮೇಡಮ್. ಅದಾದ ನಂತರ ನೀರನ್ನ ಸಂಪೂರ್ಣವಾಗಿ ಬಸಿದ ಮೇಲೆ ನೀರಿನಲ್ಲಿರ್ತಕ್ಕಂಥ ಜಲಸಸ್ಯಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಅಂದ್ರೆ ಕಳೆ, ಏನು ಹುಲ್ಲು ಗಿಡಗಂಟೆಗಳು ಬೆಳೆದಿದೆ ಅದನ್ನು ಸಂಪೂರ್ಣವಾಗಿ ತೆಗಿಬೇಕು. ಉಳುಮೆ ಮಾಡೋದ್ರ ಮುಖಾಂತರ ತೆಗಿಬೇಕು. ಒಂದು ವೇಳೆ ನಾವು ಅದನ್ನು ತೆಗಿದೇನೆ ಅದಕ್ಕೆ ನೀರು ತುಂಬಿ ನಾವೇನಾದ್ರು ಈ ಮೀನು ಮರಿ ಪಾಲನೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಗೊಬ್ಬರವನ್ನು ಹಾಕ್ತಕ್ಕಂಥದ್ದು ನೀರಿಗೆ ಮೀನು ತಿನ್ನುವ ಆಹಾರ ಉತ್ಪತ್ತಿ ಆಗಲಿಕ್ಕೆ, ಪ್ಲಾಂಕ್ಟಾನ್ ಎಂತಕ್ಕಂಥ ಒಂದು ಸಣ್ಣ ಸೂಕ್ಷ್ಮ ಜೀವಿ ಉತ್ಪತ್ತಿ ಆಗ್ತದೆ, ಅದನ್ನ ಮೀನು ಮರಿಗಳು ತಿಂತದೆ. ಸಪೋಸ್ ಏನಾರ ನಾವು ಇದು ಕಳೆ ಇತ್ತು ಅಂತ ಹೇಳಿದ್ರೆ ನಾವು ಹಾಕತಕ್ಕಂಥ ಗೊಬ್ಬರ ಕಳೆ ಬೆಳಿಲಿಕ್ಕೆ ಆಹಾರವಾಗ್ತದೆ. ಸೊ ಹಾಗಾಗಿ ನಮಗೆ ಬೇಕಾಗ್ತಕ್ಕಂಥ ಪ್ಲಾಂಕ್ಟನ್ ಉತ್ಪತ್ತಿ ಕುಂಠಿತ ಆಗ್ತದೆ. ಮತ್ತೆ ಮುಂದುವರೆದೇನಂತ ಹೇಳಿದ್ರೆ, ಈ ಮೀನು ಭಕ್ಷಕ ಮೀನುಗಳಿಗೆ ಇದು ಆಶ್ರಯವನ್ನು ಕೊಡ್ತದೆ, ಗಿಡಗಂಟೆ ಬೆಳ್ಕೊಂಡಿತ್ತು ಅಂತ ಹೇಳಿದ್ರೆ. ಮತ್ತೆ ನಾವು ಮೀನು ಮರಿ ಸಂಗ್ರಹ ಮಾಡಬೇಕು ಅಂತ ಹೇಳಿದ್ರು ಬಲೆಯಲ್ಲಿ ಕಲೆಕ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇದು ಸಂಪೂರ್ಣವಾಗಿ ಗಿಡಗಂಟೆಗಳನ್ನ ತೆಗೆದು ಉಳುಮೆ ಮಾಡಿ ತೆಗಿಬೇಕು. ಮತ್ತೆ ಈ ಬದುವಿನ ಸುತ್ತ ನಾವು ಭತ್ತದ ಗದ್ದೆ ಏನು ಬದುಗಳನ್ನ ಯಾವ ರೀತಿ ನಾವು ಕೊಚ್ಚಿ ಆ ಗಿಡಗಂಟೆಲಿ ತೆಗಿತೀವಿ ಆ ರೀತಿ ಸಂಪೂರ್ಣವಾಗಿ ತೆಗೆದಿರಬೇಕು. ಸೊ ಉಳುಮೆ ಮಾಡಿ ಬಿಡಬೇಕು. ಇದಾದ ನಂತರ ನಾವೇನ್ ಮಾಡಬೇಕು, ಸುಣ್ಣವನ್ನು ಹಾಕ್ಬೇಕು. ಸಾಮಾನ್ಯ ನಾವು 10 ಕುಂಟೆ ಕೊಳದ ವಿಸ್ತೀರ್ಣದಲ್ಲಿ ಕೊಳವನ್ನು ನಿರ್ಮಾಣ ಮಾಡಿದೀವಿ ಅಂತ ಹೇಳಿದ್ರೆ 20-25 ಕೆಜಿ ಸುಟ್ಟ ಸುಣ್ಣವನ್ನು ಹಾಕ್ಬೇಕು. ಆ ಸುಣ್ಣ ಹಾಕುವಂತಕ್ಕಂಥ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಆ ಮಣ್ಣಿನ ರಸಸಾರ pH ಸಾಮಾನ್ಯವಾಗಿ 7.5-8 ಇರಬೇಕು. ಆ 7.5-8 ಇದ್ದಾಗ ಮೀನು ಮರಿಗಳು ಚೆನ್ನಾಗಿ ಬೆಳವಣಿಗೆ ಆಗ್ತವೆ. ಒಂದ್ ವೇಳೆ pH ಕಡಿಮೆ ಇತ್ತು ಅಂತ ಹೇಳಿದ್ರೆ ಮೀನು ಮರಿ ಬೆಳವಣಿಗೆ ಕುಂಠಿತವಾಗ್ತದೆ, ಮತ್ತೆ ರೋಗ ರುಜಿನಗಳು ಬರುವ ಸಾಧ್ಯತೆನೂ ಇರ್ತದೆ. ಈ ಸುಣ್ಣ ಹಾಕೋದ್ರಿಂದ ಆ ಕೊಳದಲ್ಲಿ ಇರತಕ್ಕಂಥ ರೋಗಾಣುಗಳು ಕೂಡ ನಾಶ ಆಗ್ತದೆ. ಅದಲ್ಲದೇನೆ ಈ pH ನ ಏರಿಳಿತವನ್ನು ತಪ್ಪಿಸ್ತದೆ, ಬಫರ್ ಆಗಿ ಇದು ಕಾರ್ಯವನ್ನು ನಿರ್ವಹಿಸ್ತದೆ. ಹಾಗಾಗಿ ಸುಣ್ಣ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಇದು ನಾನು ಹೇಳೋದು ಇದು ಪೂರ್ವವಾಗಿ ಸಿದ್ಧತೆ ಮಾಡ್ಕೋಬೇಕಾಗೋದು. ಅಂದ್ರೆ ಮೀನಿಗೆ ಮುಂಗಾರು ಮಳೆ ಪ್ರಾರಂಭವಾಗುವ 1-20 ರಿಂದ 1 ತಿಂಗಳು ಮುಂಚಿತವಾಗಿ ಇದನ್ನ ಸಿದ್ಧತೆಯನ್ನು ಇಟ್ಕೋಬೇಕು. ಬಹಳ ಜನರು ರೈತರುಗಳು ಏನ್ ಮಾಡುತ್ತಾರೆ, ಮುಂಗಾರು ಪ್ರಾರಂಭ ಆದ ನಂತರ ಇವೆಲ್ಲನೂ ಮಾಡ್ಲಿಕ್ಕೆ ಹೋಗ್ತಾರೆ, ಆಗ ತುರ್ತಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಬೇಗ ಬೇಗ ಮೀನು ಮರಿನ ಬಿಟ್ಟನೆ ಮಾಡೋಕೆ ಇವೆಲ್ಲ ನಿರ್ವಹಿಸ್ತೇ ಮಾಡಿದಾಗ ನಷ್ಟ ಆಗುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಮುಂಗಾರು ಪ್ರಾರಂಭ ಆಗುವ 1-20 ದಿನ ಮುಂಚಿತವಾಗಿ ಇವೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ಬೇಕು ಮೇಡಮ್. ಇದಾದ ನಂತರ ಮುಂಗಾರು ಪ್ರಾರಂಭ ಆಗ್ತದೆ ಅನ್ಕೊಳ್ಳಿ, ಆ ಸ್ಪಾನ್ ಮೀನು ಮರಿಗಳ ಲಭ್ಯತೆಯನ್ನ ಖಾತರಿಪಡಿಸಿಕೊಂಡು 5 ದಿನಗಳ ಮುಂಚಿತವಾಗಿ ಇನ್ನು ಮುಂದುವರೆದ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಆಯ್ತು, 5 ದಿನಗಳ ನಂತರ ಸ್ಪಾನ್ ಸಿಗ್ತದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಇವತ್ತು ಆ ಕೊಳಕ್ಕೆ ನೀರನ್ನ ತುಂಬಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಆ ನೀರು ತುಂಬೋಗ್ಲೂ ಅಷ್ಟೇ, ಒಂದ್ ವೇಳೆ ನೀರು ಕಾಲುವೆಯಿಂದ ಹರಿದು ಬರ್ತಿದ್ರೆ, ಕೆರೆಯಿಂದ ಕಾಲುವೆ ಮುಖಾಂತರ ಬರ್ತಾ ಇದ್ರೆ, ಅಂತಹ ನೀರಿನಲ್ಲಿ ಈ ಮೀನು ಭಕ್ಷಕ ಮೀನುಗಳು ಮತ್ತೆ ಕಳೆ ಮೀನುಗಳು ಇರುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಅವು ಬರದೇ ರೀತಿಯಲ್ಲಿ ಕ್ರಮ ವಹಿಸಬೇಕು. ಅದಕ್ಕೆ ಜಾಲರಿಯನ್ನು ಅಳವಡಿಸಬೇಕು. ಈಗ ಸಣ್ಣ ಸಣ್ಣ ಮಿಶ್ ಇರತಕ್ಕಂತ ಆಪ 1 ಬಟ್ಟೆಯನ್ನು ಕಟ್ಟಬೇಕು. ಅದಕ್ಕೆ ಅದಾದ್ಮೇಲೆ 1-2 ಅಡಿ ನೀರನ್ನು ತುಂಬಬೇಕು. ನೀರನ್ನು ತುಂಬಿದ ನಂತರ ನಾವೇನ್ ಮಾಡಬೇಕು, ಗೊಬ್ಬರೀಕರಣವನ್ನು ಮಾಡಬೇಕು. ಗೊಬ್ಬರವನ್ನು ಹಾಕ್ಬೇಕು, ಹಸಿ ಸಗಣಿ ಗೊಬ್ಬರವನ್ನ ನೀರಿಗೆ ಮಿಶ್ರಣ ಮಾಡಬೇಕು. 1-2 ಅಡಿ ನೀರು ತುಂಬತೀವಿ, ನೀರು ತುಂಬಿದ ನಂತರ ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತೀವಿ. ಆ ಕೊಟ್ಟಿಗೆ ಗೊಬ್ಬರವನ್ನು ಅಷ್ಟೇ 10 ಕುಂಟೆ ವಿಸ್ತೀರ್ಣದಲ್ಲಿ ಕೊಳ ಇತ್ತು ಅಂತ ಹೇಳಿದ್ರೆ ಸುಮಾರಾಗಿ 750-1,000 ಕೆಜಿಯಷ್ಟು ಗೊಬ್ಬರವನ್ನ ನೀರಿನಲ್ಲಿ ಮಿಶ್ರಣ ಮಾಡಬೇಕು. ಆ ಗೊಬ್ಬರ ಹಾಕ್ತಕ್ಕಂಥ ಉದ್ದೇಶ ಏನಿಷ್ಟೇನೆ, ಕೊಳದಲ್ಲಿ ಮೀನು ಮರಿಗಳು ತಿನ್ನುವಂತಹ ಪ್ಲಾಂಕ್ಟನ್ ನೈಸರ್ಗಿಕ ಆಹಾರ ಉತ್ಪತ್ತಿಯಾಗಲಿ ಅನ್ನೋ ಉದ್ದೇಶದಿಂದ ನಾವು ಗೊಬ್ಬರವನ್ನು ಹಾಕ್ತಕ್ಕಂಥದ್ದು. 5 ದಿನ ಮುಂಚಿತವಾಗಿ ನಾವು ಗೊಬ್ಬರವನ್ನು ಹಾಕ್ತೀವಿ. ಸಪೋಸ್ ಒಂದು 10-15 ದಿನ ಮುಂಚಿತವಾಗಿ ನಾವು ನೀರು ತುಂಬಿ ಗೊಬ್ಬರ ಹಾಕಿದ್ವಿ ಅನ್ಕೊಳ್ಳಿ, ಆ ಪ್ಲಾಂಕ್ಟನ್ ಅಂತ ಏನ್ ಕರಿತೀವಿ ಸೂಕ್ಷ್ಮ ಜೀವಿಗಳ ಗಾತ್ರ ದೊಡ್ಡದಿರುತ್ತದೆ. ನಮ್ದು ಮೀನು ಮರಿಗಳು ನಾನು ಮೊದಲೇ ಹೇಳಿದೆ, ಸ್ಪಾನ್ ಮೀನು ಮರಿಗಳ ಗಾತ್ರ 6-8 ಮಿಲಿಮೀಟರ್ ಇರ್ತದೆ. ಇವು ಆಹಾರವನ್ನ ಅದನ್ನ ಪ್ಲಾಂಕ್ಟನ್ ತಿನ್ನುವ ಬದಲಿಗೆ ಪ್ಲಾಂಕ್ಟನ್ ಇದನ್ನು ತಿನ್ಲಿಕ್ಕೆ ಶುರು ಮಾಡ್ತದೆ. ಸೊ ಹಾಗಾಗಿ 5 ದಿನಗಳ ಮುಂಚಿತವಾಗಿ ನಾವು ಈ ಸಿದ್ಧತೆನೇ ಮಾಡ್ಕೋಬೇಕು ಮೇಡಮ್. ಗೊಬ್ಬರ ಹಾಕ್ತೀವಿ, ಗೊಬ್ಬರ ಹಾಕಾದ ನಂತರ ನಾವೇನ್ ಮಾಡ್ಬೇಕು, ಈ ಗೊಬ್ಬರ ಹಾಕ್ತಕ್ಕಂಥದ್ದು ಒಂದು ಪ್ಲಾಂಕ್ಟನ್ ಉತ್ಪತ್ತಿ ಆಗಲಿ ಅಂತ, ಮತ್ತೊಂದು ಏನ್ ಹೇಳಿದ್ರೆ ಸೂರ್ಯನ ಬೆಳಕು ಕೊಳದ ತಳಭಾಗಕ್ಕೆ ಬೀಳಬಾರದು. ಒಂದ್ ವೇಳೆ ಬೀಳ್ತು ಅಂದ್ರೆ ಏನಾಗ್ತದೆ, ತಳಭಾಗದಲ್ಲಿ ಪಾಚಿ ಬರ್ತದೆ, ಹಸಿರು ಪಾಚಿ ಬಲೆ ಬಲೆ ರೀತಿಯಲ್ಲಿ ಪಾಚಿ ಬರ್ತದೆ. ಆ ಪಾಚಿ ಬಂದಾಗ ಏನಾಗ್ತದೆ, ನಾವು ಹಾಕ್ತಕ್ಕಂಥ ಆಹಾರ ಪಾಚಿನಲ್ಲಿ ಸಿಗಾಕುಂತದೆ, ಮೀನು ಮರಿಗಳಿಗೆ ಸಿಗುವುದಿಲ್ಲ. ಮೀನು ಮರಿಗಳು ಕೂಡ ಪಾಚಿ ಒಳಗಡೆ ಸಿಗಾಕೊಳ್ತದೆ, ಮತ್ತೆ ಮೀನು ಮರಿ ಸಂಗ್ರಹ ಮಾಡ್ಲಿಕ್ಕೂ ಆಗುದಿಲ್ಲ. ಹಾಗಾಗಿ ಮೀನು ಮರಿಗಳ ಬೆಳವಣಿಗೆ ಕುಂಠಿತವಾಗ್ತದೆ. ಹಾಗಾಗಿ ಸರಿ ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕ್ಬೇಕು. ನಾವು ಸರಿಯಾದ ರೀತಿ ಗೊಬ್ಬರ ಹಾಕಿದೀವೋ ಇಲ್ವ ಅಂತ ಹೇಳಿ ಖಾತ್ರಿಪಡಿಸ್ಕೋದು ಹೇಗೆ ಅಂತ ಹೇಳಿದ್ರೆ, ನಮ್ದು ಕೈಯನ್ನ ನೀರಿನಲ್ಲಿ ಮುಳುಗಿಸೋದು. ನಮ್ದು ಅಸ್ತ ಅಸ್ಪಷ್ಟವಾಗಿ ಕಂಡ್ರೆ ನಾವು ಹಾಕಿರ್ತಕ್ಕಂತ ಗೊಬ್ಬರ ಸಾಕು ಅಂತೇಳಿ. ಒಂದ್ ವೇಳೆ ಪಾರದರ್ಶಕವಾಗಿ ಕಾಣ್ತು ಅಂತ ಹೇಳಿದ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಸಾಕಾಗುವುದಿಲ್ಲ ಅಂತೇಳಿ. ಹಾಗಾಗಿ ಗೊಬ್ಬರೀಕರಣ ಮಾಡಿದ ನಂತರ ಪ್ರತಿನಿತ್ಯ 5 ದಿನಗಳವರೆಗೆ ಏನ್ ಮಾಡ್ತೀವಿ, 1/2 ಅಡಿ ನೀರನ್ನು ಹೆಚ್ಚು ಮಾಡ್ತಾ ಬರ್ತೀವಿ ಮೇಡಮ್. ಹೆಚ್ಚು ಮಾಡ ನಾವು ಸ್ಪಾನ್ ಬಿಡುಕಿನ ಮುಂಚಿತವಾಗಿ ಕೊಳದಲ್ಲಿ ನೀರಿನ ಇದು 4-5 ಅಡಿ ಇರಬೇಕು. ಮತ್ತೊಂದು ಅಂತ ಹೇಳಿದ್ರೆ, ಸ್ಪಾನ್ ಮೀನು ಮರಿಗಳನ್ನ ಬಿಡುಕಿನ ಮುಂಚಿತವಾಗಿ ಸಣ್ಣ ಸಣ್ಣ ಕೀಟಗಳಿರ್ತದೆ, ನೋಟಾನೆಕ್ಟ ಅಂತ ಕರಿತೀವಿ ನಾವು. ಆ ಕೀಟಗಳನ್ನ ನಿರ್ಮೂಲನೆ ಮಾಡಬೇಕು. ಅದ್ ಯಾವ ಮೂಲಕ ನಿರ್ಮೂಲನೆ ಮಾಡೋದು ಅಂತ ಹೇಳಿದ್ರೆ, ಡೀಸೆಲ್ ಜೊತೆ ಸೋಪ್ ಪೌಡರ್ ಮಿಶ್ರಣ ಮಾಡುವುದು. ಸಾಮಾನ್ಯ 10 ಕುಂಟೆ ವಿಸ್ತೀರ್ಣದಲ್ಲಿ ಕೊಳ ಇತ್ತು ಅಂದ್ರೆ 2-3 ಲೀಟರ್ ಡೀಸೆಲ್ ಅನ್ನ ಸೋಪ್ ಪೌಡರ್ ಅಲ್ಲಿ 150-200 ಗ್ರಾಮ್ ಸೋಪ್ ಪೌಡರ್ ಅಲ್ಲಿ ಮಿಶ್ರಣ ಮಾಡಿ ಅದನ್ನ ಸಿಂಪಡಿಸಬೇಕು, ನೀರಿಗೆ ಚೆಲ್ಬೇಕು. ಆ ಚೆಲ್ದಾಗ ಏನಾಗ್ತದೆ, ನೀರನ್ನ ಮೇಲ್ಗಡೆ ಸಂಪೂರ್ಣವಾಗಿ ತೇಲ್ತದೆ. ನಾವು ಸೋಪ್ ಪೌಡರ್ ಮಿಕ್ಸ್ ಮಾಡೋದು ಅದಕ್ಕೆ ಬರೀ ಡೀಸೆಲ್ನ ಹಾಕಿದ್ರೆ ಏನಾಗ್ತದೆ, ಅಲ್ಲಲ್ಲಲ್ಲಲ್ಲಿ ಜಾಗ ಉಳ್ಕೊಳ್ತದೆ. ನಾನು ಸೋಪನ್ನ ಮಿಕ್ಸ್ ಮಾಡಿ ಹಾಕಿದಾಗ ಸಂಪೂರ್ಣವಾಗಿ ನೀರಿನ ಮೇಲ್ಮೈ ಸಂಪೂರ್ಣವಾಗಿ ಕವರ್ ಆಗಿರ್ತದೆ. ಈ ಏನು ನೊಟನೆಕ್ಟ ಕೀಟ ಸಾಮಾನ್ಯವಾಗಿ ಅದು ಆಮ್ಲಜನಕವನ್ನು ಉಸಿರಾಟ ಮಾಡೋದು, ನೀರಲ್ಲಿ ಇರ್ತದೆ, ಮೇಲ್ಗಡೆ ಬಂದು ಆಮ್ಲಜನಕವನ್ನು ಉಸಿರಾಟ ಮಾಡ್ಕೊಂಡು ಮತ್ತೆ ಒಳಗಡೆ ಹೋಗ್ತದೆ. ನಾವು ಈ ಸೋಪು ಮತ್ತು ಆಯಿಲ್ ಅನ್ನು ಮಿಶ್ರಣ ಮಾಡಿ ಹಾಕಿದಾಗ ಕಂಪ್ಲೀಟ್ ಕವರ್ ಆಗ್ತದೆ, ಅದಕ್ಕೆ ಆಮ್ಲಜನಕ ಸಿಗೋದಿಲ್ಲ. ಒಂದು ವೇಳೆ ಉಸಿರಾಟ ಮಾಡಿದ್ರು ಏನಾಗ್ತದೆ, ಅದರ ರೆಸ್ಪಿರೇಟರಿ ಏನು ಆರ್ಗನ್ ಇದೆ ಬ್ಲಾಕ್ ಆಗಿ ಕೀಟ ಸಾಯ್ತದೆ. ಸೊ ಹಾಗಾಗಿ ನಾವು ಡೀಸೆಲ್ ಮತ್ತು ಸೋಪ್ ಆಯಿಲ್ ಎಮಲ್ಷನ್ ಹಾಕೋದ್ರ ಮೂಲಕ ಈ ನೊಟಾನೆಕ್ಟ ಕೀಟಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಆ ನಿರ್ಮೂಲನೆ ಆಗಿರೋದನ್ನು ಖಾತ್ರಿ ಪಡಿಸ್ಕೋಬೇಕು. ಖಾತ್ರಿ ಪಡಿಸ್ಕೋದು ಹೇಗೆ ಅಂತ ಹೇಳಿದ್ರೆ ಸಣ್ಣ ತಮ್ಮ ಆಪ ಕ್ಲಾತ್ಗಳ ಮುಖಾಂತರ ಎಳೆದು ನೋಡಿದಾಗ ಅದಿರೋದು ನಮ್ಗೆ ಗೊತ್ತಾಗ್ತದೆ. ಸೊ ಅದನ್ನ ನಿರ್ಮೂಲನೆ ಮಾಡಿದ ನಂತರ ಐದನೇ ದಿನ ನಾವೇನು ಮಾಡ್ತೀವಿ, ಸ್ಪಾನ್ ಮೀನು ಮರಿಗಳನ್ನು ತಂದು ಬಿಡ್ತೀವಿ. ಸರಿ, ಈಗ ಇದು ಡೀಸೆಲ್ ಮತ್ತೆ ಸೋಪ್ ವಾಟರ್ ಅದು ಹಾಗೆ ನೀರಲ್ಲೇ ಇರುತ್ತದೆ ಮೇಡಮ್? ಒಂದು ಎರಡು ಮೂರು ದಿನ ಆದಾಗ ಎವಾಪರೇಟ್ ಆಗಿ ಹೋಗ್ತದೆ, ಆವಿಯಾಗಿ ಹೊರಟೋಗ್ತದೆ. ಅದರಿಂದ ಯಾವುದೇ ರೀತಿ ಮೀನು ಮರಿಗಳಿಗೆ ಸಮಸ್ಯೆ ಇಲ್ಲ, ತೊಂದರೆ ಆಗುದಿಲ್ಲ ಮೇಡಮ್. ನಾವು ಇದೆಲ್ಲ ಆದ ನಂತರ ಐದನೇ ದಿನ ಏನ್ ಮಾಡ್ತೀವಿ, ಮೀನು ಮರಿ ಉತ್ಪಾದನಾ ಕೇಂದ್ರಕ್ಕೆ ಹೋಗಿ ಸ್ಪಾನ್ ಮೀನು ಮರಿಗಳನ್ನು ತರಬೇಕು. ಸ್ಪಾ ಅಲ್ಲಿ ಏನ್ ಮಾಡ್ತೀವಿ, ನಾವು ಸಾಮಾನ್ಯ ಮೀನು ಮರಿ ಉತ್ಪತ್ತಿ ಮಾಡಿ 100,000 ಸ್ಪಾನ್ ಮೀನು ಮರಿಗಳನ್ನ 2-3 ಕವರ್ಗಳಲ್ಲಿ ಪಾಲಿಥಿನ್ ಬ್ಯಾಗ್ ನಲ್ಲಿ ಹಾಕಿ ನೀರು ಹಾಕಿ ನೀರಿನ ಜೊತೆ ಈ ಸ್ಪಾನ್ ಮೀನು ಮರಿಗಳಾಕಿ ಅದರ ಜೊತೆ ಆಮ್ಲಜನಕವನ್ನ ಭರ್ತಿ ಮಾಡಿ ಬಿಗಿಯಾಗಿ ಕಟ್ಟಿ ನಾವು ರೈತರಿಗೆ ಕೊಡ್ತೀವಿ. 10 ಗುಂಟೆನಲ್ಲಿ ಕೊಳ ಮಾಡಿದ್ರೆ ನಾವು ಸಾಮಾನ್ಯವಾಗಿ 4-5 ಲಕ್ಷ ಸ್ಪಾನ್ ಮೀನು ಮರಿಗಳನ್ನ ಬಿತ್ತನೆ ಮಾಡಿ ಅಂದ್ರೆ ದಾಸ್ತಾನು ಮಾಡಿ ಸಾಕಾಣಿಕೆ ಮಾಡಬಹುದು. ಅಲ್ಲಿ ಆ ಸಾಕಾಣಿಕೆ ಮಾಡುವಾಗಲೂ ಅಷ್ಟೇ ಮೇಡಮ್, ಅಲ್ಲಿಂದ ತಂದ ಮೇಲೆ ನೇರವಾಗಿ ನಾವು ಕೊಳಕ್ಕೆ ಬಿಡಬಾರ್ದು, ಒಂದು 10 ನಿಮಿಷ ನೀರಿನಲ್ಲಿ ಇಡಬೇಕು. ಯಾಕಂತ ಹೇಳಿದ್ರೆ ನಾವು ಎಲ್ಲಿ ಮೀನು ಮರಿನ ಕೊಟ್ಟಿರ್ತೀವಿ ಅಲ್ಲಿ ನೀರಿನ ಉಷ್ಣಾಂಶ ಬೇರೆ ಇರ್ಬೋದು, ನಾವು ಸಾಕಾಣಿಕೆ ಮಾಡ್ತಕ್ಕಂಥ ಕೊಳದ ನೀರಿನ ಉಷ್ಣಾಂಶ ಬೇರೆ ಇರ್ಬೋದು. ಹಾಗಾಗಿ ಆ ತರ್ತಕ್ಕಂಥ ಪಾಲಿಥಿನ್ ಕವರ್ಗಳನ್ನು 10 ನಿಮಿಷ ನೀರಲ್ಲಿಟ್ಟು ಈ ಕೊಳದ ನೀರಿನ ಉಷ್ಣಾಂಶಕ್ಕೆ ಹೊಂದಾಣಿಕೆ ಆದ ನಂತರ ಅದನ್ನು ಓಪನ್ ಮಾಡಿ ಆ ಒಂದು ಚೀಲದ ಬಾಯಿನ ತೆರೆದು ನೀರನ್ನ ಮಿಶ್ರಣ ಮಾಡೋದ್ರ ಮೂಲಕ ಸ್ವಲ್ಪ ಕೊಳದ ನೀರನ್ನ ಈ ಪ್ಯಾಕೆಟ್ ನೀರ್ ಒಳಗಡೆ ಹಾಕಿ ಅದನ್ನ ಬಿಡಬೇಕು. ಸ್ಲೋ ನಿಧಾನವಾಗಿ ಬಿಡುದು, ತಂದ ತಕ್ಷಣ ತೊಟ್ಟಿಗೆ ಹಾಕೋ ಹಾಗಿಲ್ಲ, ಶಾಕ್ ಆಗಿ ಸತ್ತೋಗ್ತದೆ ಉದ್ದೇಶದಿಂದ ತಂದ ತಕ್ಷಣ ತೊಟ್ಟಿಗೆ ಹಾಕಬಾರ್ದು ಮೇಡಮ್. ಮತ್ತೆ ಈ ಸ್ಪಾನ್ ಮೀನು ಮರಿಗಳ ಬೆಲೆ ಎಷ್ಟಿರ್ತದೆ ಅಂದ್ರೆ 100,000 ಮೀನು ಮರಿಗಳಿಗೆ 1.5 ಸಾವಿರ ರೂಪಾಯಿ ಇರ್ತದೆ. ಸೊ 5 ಲಕ್ಷ ಮೀನು ತಾವು ಸ್ಪಾನ್ ಮೀನು ಮರಿ ತಂದು ಬಿಟ್ಟನೆ ಮಾಡಿದ್ರೆ 7.5 ಸಾವಿರ ರೂಪಾಯಿನ ಕೊಟ್ಟು ಮೀನು ಮರಿ ಖರೀದಿ ಮಾಡಿ ತಮ್ಮ ಕೊಳಕ್ಕೆ ಹಾಕ್ತೀರಿ ಮೇಡಮ್. ಇದು ಒಂದು ಭಾಗ. ದಾಸ್ತಾನು ಮಾಡಿದ ಮೇಲೆ ನಾನು ಮೊದಲೇ ಹೇಳಿದೆ, ಗೊಬ್ಬರವನ್ನು ಮೊದಲೇ ಹಾಕಿದ್ದೀವಿ, ಆ ಗೊಬ್ಬರ ಹಾಕಿರೋದ್ರಿಂದ ಸಣ್ಣ ಸಣ್ಣ ಪ್ಲಾಂಕ್ಟಾನ್ ಮೀನು ಮರಿಗಳು ಉತ್ಪತ್ತಿ ಆಗಿರ್ತದೆ. ಹೌದು, ಅದು ಈ ಸ್ಪಾನ್ ಮೀನು ಮರಿಗಳಿಗೆ ಆಹಾರ ಪೂರಕ ಆಗ್ತಿರ್ತದೆ. ಇದರ ಜೊತೆಗೆ ನಾವು ಏನ್ ಮಾಡಬೇಕಾಗ್ತದೆ, ಕೃತಕ ಆಹಾರವನ್ನು ಕೊಡಬೇಕಾಗ್ತದೆ. ನಾವೇನ್ ಮಾಡ್ತೀವಿ, ಮೊದಲ 5 ದಿನಗಳು ಕಡಲೆಕಾಯಿ ಹಿಂಡಿಯನ್ನ ನೀರಿನಲ್ಲಿ ನೆನೆಸಿ ಈ ಸ್ಪಾನ್ ಮೀನು ಮರಿಗಳಿಗೆ ಕೊಡ್ತೀವಿ. ಆ 1 ಲಕ್ಷ ಸ್ಪಾನ್ ಮೀನು ಮರಿಗೆ 1/2 ಕೆಜಿ ಹಂಗೆ, 5 ಲಕ್ಷ ಸ್ಪಾನ್ ಮೀನು ಮರಿನ ನಾವು ಸಾಕಾಣಿಕೆ ಅಳವಡಿಸಿದ್ವಿ ಅಂತ ಹೇಳಿದ್ರೆ 2.5 ಕೆಜಿ ಹಿಂಡಿಯನ್ನ ನೀರಿನಲ್ಲಿ ನೆನೆಸಿ ಅದನ್ನ ಹಾಲ್ ರೀತಿಯಲ್ಲಿ ಮಾಡಿಕೊಂಡು ಅದನ್ನ ಈ ಕೊಳಕ್ಕೆ ಚೆಲ್ತಾ ಹೋಗ್ತೀವಿ, ಆಹಾರವಾಗಿ ಕೊಡ್ತೀವಿ. ಬೆಳಿಗ್ಗೆ ನೀರಲ್ಲಿ ನೆಂದು ಚೆನ್ನಾಗಿ ಮೆತ್ತಗೆ ಆದ್ಮೇಲೆ, ಹೌದು ಅಂದ್ರೆ ಅದರ ಸಂಪೂರ್ಣವಾಗಿ ಈಗ ನಾವೇನ ಹಿಂಡಿ ಪೌಡರ್ ಹಾಗೆ ಹಾಕಿದ್ರೆ ಕಣಗಳ ಗಾತ್ರ ದಪ್ಪ ಇರುತ್ತದೆ, ಈ ಸ್ಪಾನ್ ಮೀನು ಮರಿಗಳ ಬಾಯಿ ಸಣ್ಣದಿರೋದನ್ನ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತೀವಿ, ನೀರಲ್ಲಿ ನೆನೆಸಿ ಹಾಲ್ ರೀತಿ ಮಾಡಿಕೊಂಡು ಅದನ್ನ ಬೆಳಿಗ್ಗೆ ಮತ್ತೆ ಸಂಜೆ ಎರಡೂ ಟೈಮ್ ಸೇರಿ 5 ಲಕ್ಷ ಸ್ಪಾನ್ ಮೀನು ಮರಿ ಬಿಟ್ಟಿದ್ರೆ 2.5 ಕೆಜಿ ಹಿಂಡಿನ ಕೊಡ್ತೀವಿ. ಮೊದಲ 5 ದಿನಗಳು ಇದೇ ರೀತಿ ಮುಂದುವರಿಸ್ತೀವಿ. ನಾವೇನ್ ಮಾಡಬೇಕು, ಮೊದಲೇ ನಾವು ನೊಟನೆಟ್ಟ ಕೀಟವನ್ನು ನಾಶಪಡಿಸಲಿಕ್ಕೆ ಡೀಸೆಲ್ ಮತ್ತೆ ಸೊಪ್ಪು ಮಿಶ್ರಣವನ್ನು ಹಾಕಿದ್ದೀವಿ. ಅದಾದ 3ನೇ ದಿನ ಮತ್ತೆ ಚೆಕ್ ಮಾಡಬೇಕು, ಪರಿಶೀಲನೆ ಮಾಡಬೇಕು. ಒಂದ್ ವೇಳೆ ಕೀಟಗಳು ಮತ್ತೆ ಇತ್ತು ಅಂತ ಹೇಳಿದ್ರೆ ಮತ್ತೆ ನಾವೇನ್ ಮಾಡಬೇಕು, ಸೋಪು ಮತ್ತೆ ಡೀಸೆಲ್ ಮಿಶ್ರಣ ಮಾಡಿ ಮತ್ತೆ ಸಿಂಪಡಣೆ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಮೊದಲ ಒಂದು 5-6 ದಿನಗಳವರೆಗೆ ಈ ನೊಟನೆಟ್ಟ ಕೀಟಗಳು ನಮ್ಮ ಸ್ಪಾನ್ ಮೀನು ಮರಿಗಳನ್ನು ತಿನ್ನುವ ಸಾಧ್ಯತೆ ಇರುತ್ತದೆ. 5-6 ದಿನ ಕಳೆದ ನಂತರ ಮೀನು ಮರಿಗಳ ಗಾತ್ರ ದಪ್ಪ ಆಗಿರುತ್ತದೆ, ಅದರ ನಂತರ ನೊಟನೆಟ್ಟ ಇದ್ರೂ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಸೊ ಹಾಗಾಗಿ 3ನೇ ದಿನ ಕೂಡ ಮತ್ತೆ ಪರಿಶೀಲನೆ ಮಾಡ್ಕೊಂಡು ನಾವು ಏನಾರು ನೊಟನೆಟ್ಟ ಇತ್ತು ಅಂತ ಹೇಳಿದ್ರೆ ಡೀಸೆಲ್ ಮತ್ತೆ ಸೋಪು ಮಿಶ್ರಣವನ್ನು ಮತ್ತೊಮ್ಮೆ ಸಿಂಪಡಣೆ ಮಾಡಬೇಕಾಗ್ತದೆ. 5ನೇ ದಿನದವರೆಗೆ ನಾವು ಇಂಡಿಯಲ್ನ ಕೊಡ್ತೀವಿ. 6ನೇ ದಿನದಿಂದ 10ನೇ ದಿನದವರೆಗೆ ಮೊದಲೇ ಏನ್ ಮಾಡ್ಬೇಕು, ಇದಕ್ಕಿಂತ ಮುಂಚಿತವಾಗಿ ಒಂದು 50 ಕೆಜಿಯಷ್ಟು ಹಿಂಡಿ ತೆಗೆದುಕೊಳ್ಳೋದು, ಅದನ್ನ ಬಿಸಿಲಲ್ಲಿ ಒಣಗಿಸಿ ನಾವು ಗಿರಣಿ ಮಿಲ್ನಲ್ಲಿ ಹಿಟ್ಟು ಮಾಡಿಸ್ತಕ್ಕಂತ ಮಿಲ್ನಲ್ಲಿ ಪೌಡರ್ ಮಾಡಿಸ್ಕೋಬೇಕು. ಅದಕ್ಕೆ ಒಂದು 50 ಕೆಜಿ ತೌಡು ತಗೊಂಡು ಮಿಶ್ರಣ ಮಾಡಿ ಇಟ್ಕೊಳ್ಳೋದು. ಅದನ್ನ ಎರಡನ್ನೂ ಮಿಶ್ರಣ ಮಾಡಿರ್ತಕ್ಕಂಥದ್ದನ್ನ 1/2 ಕೆಜಿ ರೀತಿಯಲ್ಲಿ ಪ್ರತಿದಿನ ನಾವು 10ನೇ ದಿನದವರೆಗೆ ಕೊಡ್ತಾ ಹೋಗ್ಬೇಕು ಮೇಡಮ್. ಆದ್ರೆ 5 ಲಕ್ಷ ಬಿಟ್ಟಿದ್ರೆ ಎರಡೂವರೆ ಕೆಜಿನ ಪ್ರತಿನಿತ್ಯ ನಾವು ಹಾಕ್ತಾ ಹೋಗ್ಬೇಕು. ಒಂದು ವೇಳೆ ಈ ಕೆಲವರು ಮೀನು ಮರಿ ಸಾಕಾಣಿಕೆದಾರ ಏನ್ ಮಾಡ್ತಾರೆ, ಆ ಪೌಡರ್ನ ಮಾಡಿಸ್ಕೊಳ್ ಬರಬೇಕು, ಆ ಮಿಲ್ನವರು ಕೆಲವೊಮ್ಮೆ ಒಪ್ಪೋದಿಲ್ಲ, ಆ ಕಾರಣಕ್ಕೆ ಏನ್ ಮಾಡ್ತಾರೆ, ನೀರಲ್ಲಿ ನೆನೆಸಿ ಅದನ್ನ ಈ ತೌಡನ್ನ ಮಿಶ್ರಣ ಮಾಡಿ ಹಾಕ್ಬಿಡ್ತಾರೆ. ಅವರು ನೀರ್ಗಲ್ಲಿ ಹಾಕಿದಾಗ ಏನಾಗ್ತದೆ, ಈಗ ಆಲ್ರೆಡಿ ನೀರಿನ ಜೊತೆ ಮಿಶ್ರಣ ಮಾಡಿರೋದ್ರಿಂದ ಭಾರ ಇರ್ತದೆ, ನಾವು ನೀರಲ್ಲಿ ಹಾಕಿದ ತಕ್ಷಣ ಅದು ಕೆಳಕೊಟ್ಟೋಗ್ತದೆ. ಆ ಮೂಲಕ ಮೀನು ಮರಿಗಳಿಗೆ ಆಹಾರ ಸಿಗುವುದಿಲ್ಲ. ಅದರ ಬದಲಾಗಿ ನಾವು ಪೌಡರ್ ಮಾಡಿ ಪೌಡರ್ನ ಮಿಶ್ರಣ ಮಾಡಿ ಹಾಕಿದ್ರೆ ನೀರಿನ ಮೇಲೆ ತೇಲ್ತಾ ಇರ್ತದೆ, ಹಾಗಾಗಿ ಮೀನು ಮರಿಗಳು ತಿನ್ಲಿಕ್ಕೆ ಸುಲಭ ಆಗ್ತದೆ. ಇದಾದ ಮೇಲೆ ಮೊದಲ 10ನೇ ದಿನದವರೆಗೆ ನಾವು ಆಹಾರವನ್ನು ಕೊಟ್ಟಿದೀವಿ, 11ನೇ ದಿನದಿಂದ 15ನೇ ದಿನದವರೆಗೆ ಏನ್ ಮಾಡ್ಬೇಕು, ನಾವು 1 ಕೆಜಿ ರೀತಿಯಲ್ಲಿ ಆಹಾರ ಕೊಡ್ಬೇಕು. ನಾವು ಮೊದಲೇ ಮಿಶ್ರಣ ಮಾಡಿ ಇಟ್ಕೊಂಡಿದೀವಲ್ಲ, ಕಡಲೆಕಂಡಿ ಪೌಡರ್ ಮತ್ತೆ ಅಕ್ಕಿ ಪಾಲಿಸ್ ತೌಡು, ಅದೆರಡನ್ನು ಮಿಶ್ರಣ ಮಾಡಿರ್ತಕ್ಕಂಥದ್ದನ್ನ 1 ಕೆಜಿ ಅಂಕೆ 15ನೇ ದಿನಕ್ಕೆ ಮತ್ತೆ 5 ದಿನಗಳಿಗೆ ಕೊಡ್ತೀವಿ. ಈ ನಡುವೆ ನಾವೇನು ಮಾಡಬೇಕು, ನಾವು ಹಾಕಿರ್ತಕ್ಕಂಥ ಸಾಮಾನ್ಯವಾಗಿ ಒಂದು ಸಾರಿ ಪ್ಲಾಂಕ್ಟನ್ ಉತ್ಪತ್ತಿ ಆದರೆ ಅದರ ಜೀವಿತಾವಧಿ 15 ದಿನ, 15 ದಿನದ ಒಳಗಡೆ ಮೀನು ಮರಿ ತಿನ್ಬೇಕು ಇಲ್ಲ ಸತ್ತೋಗ್ತದೆ. ಹಾಗಾಗಿ ನಾವು ಒಂದು ವಾರ ಕಳೆದ ನಂತರ ನಾವು ಮತ್ತೆ ಕೊಟ್ಟಿಗೆ ಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕಾಗ್ತದೆ, ಯಾಕೆ ಮತ್ತೆ ಪ್ಲಾಂಕ್ಟನ್ ಉತ್ಪತ್ತಿ ಆಗಲಿ ಎನ್ನುವ ದೃಷ್ಟಿಯಿಂದ. ಹಾಗಾಗಿ ನಾವೇನು ಮಾಡಬೇಕು, 10 ಗುಂಟೆ ವಿಸ್ತೀರ್ಣದಲ್ಲಿ ಕೊಳ ಇತ್ತು ಅಂತ ಹೇಳಿದ್ರೆ ಸುಮಾರು 100 ಕೆಜಿಯಷ್ಟು ಹಸಿ ಸಗಣೆನ ಮತ್ತೆ ಮಿಶ್ರಣ ಮಾಡಿ ನೀರಿಗೆ ಚೆಲ್ಬೇಕು, ಆಗ ಮತ್ತೆ ಪ್ಲಾಂಕ್ಟನ್ ಉತ್ಪತ್ತಿ ಆಗ್ತದೆ. ಸೊ ಸ್ವಾಭಾವಿಕವಾಗಿ ಉತ್ಪತ್ತಿ ಮಾಡತಕ್ಕಂಥ ಪ್ಲಾಂಕ್ಟನ್ ಮೀನುವರಿ ಬೆಳವಣಿಗೆ ಮತ್ತೆ ಅದರ ಗುಣಮಟ್ಟದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಈ ನಡುವೆ ನಾವು ಮಧ್ಯೆ ಏನ್ ಮಾಡಬೇಕು, ಮೀನು ಮರಿಗಳು ಸ್ವಲ್ಪ ಪ್ರಮಾಣದ ದಪ್ಪಾದ ನಂತರ, ಒಂದು ವಾರ ಅಥವಾ 10 ದಿನ ಕಳೆದ ನಂತರ, ಈ ಮರಿಗಳನ್ನು ತಿಂತಕ್ಕಂಥ ಮೀನು ಭಕ್ಷಕ ಕಾರ್ಮೋರೆಂಟ್ ಕಪ್ಪು ಕಾಗೆ ಬೀಳ್ತದೆ ನೀರಿಗೆ. ಸಾಮಾನ್ಯವಾಗಿ ಅದು ಬಿತ್ತು ಅಂತ ಹೇಳಿದ್ರೆ ಒಂದ್ಸರಿ 200ರಿಂದ 250 ಮರಿ ತಿಂತದೆ. ಹಾಗಾಗಿ ಅದು ಬೆಳೆದ ರೀತಿಯಲ್ಲಿ ನಾವು ಕ್ರಮವನ್ನು ವಹಿಸಬೇಕಾಗ್ತದೆ. ಸಂಪೂರ್ಣವಾಗಿ ಕೊಳಕೆ ಬಲೆಯನ್ನು ಮುಚ್ಚತಕ್ಕಂಥದ್ದಿರ್ಬೋದು, ಅಥವಾ ಈ ಟೊಮಾಟೊ ಗಿಡಕ್ಕೆ ಕಟ್ತೀವಲ್ಲ ದಾರ, ಅದನ್ನ ಜಿಗ್ ಜಾಗಲ್ಲಿ ಕಟ್ಟಬೇಕು. ಏನಾದರೂ ಸೌಂಡ್ ಮಾಡಬೇಕು, ಅದು ಆ ಇದು ಕಾಗೆ ನೀರಿಗೆ ಬೀಳೋದನ್ನ ತಪ್ಪಿಸುವ ರೀತಿಯಲ್ಲಿ ಇರಬೇಕು. ಅದ 15ನೇ ದಿನ ನಾನು ಮೊದಲೇ ಹೇಳಿದೆ, ನಾವು 5 ಲಕ್ಷ ಮರಿ ಬಿಟ್ಟಿದ್ದೀವಿ, ಅಷ್ಟು ಮರಿ ಬದುಕುಳಿದಿಲ್ಲ. ನಾನು ಮೊದಲೇ ಹೇಳಿದ 1 ಕೆಜಿ ಇರತಕ್ಕಂಥ ಮೀನು 1ರಿಂದ 7 ಲಕ್ಷ ಮೊಟ್ಟೆ ಬಿಡುತ್ತದೆ, ಆ 7 ಲಕ್ಷ ಮೊಟ್ಟೆ ಬಿಡತಕ್ಕಂಥದ್ದು ಮರಿ ಆಗ್ತದೆ, ಆಚಿಲಿಂಗ್ಸು ಅಂದ್ರೆ ಸ್ಪಾನ್ ಆಗ್ತದೆ, ಆ ಸ್ಪಾನ್ನ ತಗೊಂಡು ಬಿಡ್ತೀವಿ. 15ನೇ ದಿನದಷ್ಟಕ್ಕೆ ನಾವೇನ ಪರಿಗಣಿಸ್ತೀವಿ, 50ರಷ್ಟು ಬಿಟ್ಟಿರ್ತಕ್ಕಂಥ ಮರಿ ಸತ್ತೋಗಿದೆ ಅಂತೇಳಿ ಪರಿಗಣನೆ ತಗೋಬಿತ್ತೀವಿ, ಅಂದ್ರೆ ಅಷ್ಟು ಮರಿ ಸತ್ತೋಗಿರ್ತದೆ ಅಂತ. ಆಗ ನಾವು 5 ಲಕ್ಷ ಮರಿನ ಬಿಟ್ಟಿದ್ರೆ 2.5 ಲಕ್ಷ ಮರಣಾಂಶ ಅಂತ ತೆಗೆದು, ಇನ್ನು ಉಳಿಕೆ ಇರತಕ್ಕಂಥ 2.5 ಲಕ್ಷಕ್ಕೆ ಪ್ರತಿ ಲಕ್ಷಕ್ಕೆ ಮತ್ತೆ ನಾವೇನ್ ಮಾಡ್ತೀವಿ, 3 ಕೆಜಿ ಹಂಗೆ ಆಹಾರವನ್ನು ಕೊಡ್ತಾ ಬರ್ತೀವಿ. ಈಗ ಮೊದಲೇ ನಾವು ಮಿಶ್ರಣ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅಕ್ಕಿ ಪಾಲಿಸ್ ತೌಡು ಮತ್ತೆ ಕಡಲೆಕಂಡಿ ಪೌಡರ್ನ ಮಿಶ್ರಣ ಮಾಡಿ ಏನ್ ಇಟ್ಕೊಂಡಿದೀವಿ, ಅದನ್ನ ಪ್ರತಿ ಲಕ್ಷಕ್ಕೆ ನಾವೇನ್ ಮಾಡ್ತೀವಿ, 3 ಕೆಜಿ ರೀತಿಯಲ್ಲಿ ಆಹಾರವನ್ನು ಕೊಡ್ತಾ ಬರ್ತೀವಿ. ಸರಿ ಸುಮಾರು ನಾವು ಒಂದು 30ರಿಂದ 45 ದಿನ ಬರುವಷ್ಟೊಳಗಡೆ ಏನಾಗಿರ್ತದೆ, ಸಾಮಾನ್ಯವಾಗಿ ಮರಿ 1.5 ಇಂಚು ಗಾತ್ರ ಬಂದಿರ್ತದೆ, ಅವಾಗ ನಾವು ಮೀನು ಮರಿಯ ಲಭ್ಯತೆಯನ್ನು ಅಥವಾ ಗುಣಮಟ್ಟವನ್ನು ಪರಿಶೀಲನೆ ಮಾಡಬೇಕು, ಆಗಾಗ ಪರೀಕ್ಷೆ ಮಾಡ್ತಾ ಇರಬೇಕು. ನಾನು ಮೊದಲೇ ಏನು ಅಪ್ಪ ಕ್ಲಾತ್ ಹೇಳಿದೆ, ಆ ಕ್ಲಾತ್ ಅಲ್ಲಿ ಮೀನು ಮರಿನ ಎಳೆದು ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಎಷ್ಟು ಮರಿಗಳ ಪ್ರಮಾಣ ಇದೆ, ಎಷ್ಟು ಬಂತು, ಅಥವಾ ಏನಾದ್ರು ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತೇಳಿ ಪರಿಶೀಲನೆ ಮಾಡ್ಕೋಬೇಕು. ಹಾಗೆ ಮತ್ತೆ ಆಹಾರವನ್ನು ಮುಂದುವರಿಸ್ತೀವಿ. ಸಾಮಾನ್ಯವಾಗಿ ನಾವು ಒಂದು 60 ದಿನಗಳವರೆಗೆ ಈ ಮೀನು ಮರಿಯನ್ನ ಪಾಲನೆ ಮಾಡಿದ್ರೆ ನಮಗೆ ಬೆರಳು ಗಾತ್ರದ ಮೀನು ಮರಿ ಲಭ್ಯತೆ ಆಗ್ತದೆ, ಅಂದ್ರೆ 3 ಇಂಚು ಮೀನು ಮರಿ ಉತ್ಪತ್ತಿ ಆಗ್ತದೆ. ಮತ್ತೆ ಈ ಮೀನುಗಳಿಗೆ ಸಾಕಷ್ಟು ಬೇಡಿಕೆ ಇರ್ತದೆ, ಉದ್ದ ಜಾಸ್ತಿ ಇರೋದ್ರಿಂದ. ಮತ್ತೆ ನಾವು ನಾನು ಮೊದಲೇ ಹೇಳಿದೆ, ಬಿಟ್ಟತಕ್ಕಂಥ ಅಷ್ಟು ಸ್ಪಾನ್ ಮೀನು ಮರಿಗಳು ನಮ್ಗೆ ಬೆರಳುದ್ದದ ಮೀನು ಮರಿಗಳಾಗಿ ಲಭ್ಯ ಆಗುದಿಲ್ಲ. 15 ದಿನ ಆಗುವಾಗ 50% ಸತ್ತೋಗಿರ್ತದೆ. ಸಾಮಾನ್ಯವಾಗಿ ನಾವು ಬಿಡ್ತಕ್ಕಂಥ ಮೀನು ಮರಿಗಳು ಬೆರಳುದ್ದ ಗಾತ್ರ ಬರುವಷ್ಟೊಳಗಡೆ 80% ಮರಣಾಂಶ ಹೊಂದಿರುತ್ತದೆ. ಸಿಗೋದು ನಮ್ಗೆ 20% ಅಂದ್ರೆ 1 ಲಕ್ಷ ಮೀನು ಮರಿನ ನಾವು ಬಿಟ್ಟಿದ್ರೆ ನಮ್ಗೆ ಸಿಕ್ತಕ್ಕಂಥದ್ದು 20,000. 5 ಲಕ್ಷ ಸ್ಪಾನ್ ಮರಿಗಳನ್ನ ನಾವು ಬಿಟ್ಟಿದ್ರೆ ಸಿಕ್ತಕ್ಕಂಥದ್ದು ನಮ್ಗೆ ಸುಮಾರು 1 ಲಕ್ಷದಷ್ಟು ಮೀನು ಮರಿ ಸಿಗ್ತದೆ. ಸಾಮಾನ್ಯವಾಗಿ ಇದ್ರ ಬೆಲೆನೂ ಅಷ್ಟೇನೆ, ಒಂದು ಬೆರಳ ಗಾತ್ರ ಇರತಕ್ಕಂಥ ಮೀನು ಮರಿಗೆ 75 ಪೈಸೆಯಿಂದ 1 ರೂಪಾಯಿ 1 ರೂಪಾಯಿ 50 ಪೈಸೆವರೆಗೆ ಮಾರಾಟ ಮಾಡ್ತಾರೆ. ಅದು ಕೂಡ ತಳಿ ಮೇಲೆ ಹೋಗ್ತದೆ. ಕಟ್ಲ ಮತ್ತು ಹುಲಿಗೆಂಡೆ ಮೀನು ಮರಿಗಳಿಗೆ ಹೆಚ್ಚಿನ ರೇಟ್ ಇದೆ. ರೋಹು ಮೃಗಾಲು ಮತ್ತು ಸಾಮಾನ್ಯ ಗೆಂಡೆಗಳಿಗೆ ಸ್ವಲ್ಪ ಪ್ರಮಾಣದ ಕಡಿಮೆ ಬೆಲೆ ಇರ್ತದೆ. ಸರಿ ಸುಮಾರು ನಾವು 75 ಪೈಸೆಯಿಂದ 1 ರೂಪಾಯಿಗೆ ಮಾರಾಟ ಮಾಡಿದ್ರು ಕೂಡ ನಮ್ಗೆ ಸುಮಾರು 1 ಲಕ್ಷ ಮೀನು ಮರಿ ಸಿಕ್ತು ಅಂದ್ರೆ 75,000 ರಿಂದ 1 ಲಕ್ಷದವರೆಗೆ ಹಣ ಬರ್ತದೆ. ಇದರ ಅವಧಿ 2 ತಿಂಗಳು. ನಾವು ಒಂದು ಎರಡು ಕ್ರಾಪ್ ನಾವು ಮೀನು ಮರಿಯನ್ನ ಪಾಲನೆ ಮಾಡಿದ್ರು, ಹತ್ತು ಕುಂಟೆ ವಿಸ್ತೀರ್ಣದಲ್ಲಿ ಕೊಳ ಮಾಡ್ಕೊಂಡು ಪಾಲನೆ ಮಾಡಿದ್ರು ನಮಗೆ ಸರಿ ಸುಮಾರು ಒಂದೂವರೆಯಿಂದ 2 ಲಕ್ಷ ಆದಾಯ ಬರ್ತದೆ. ನಮ್ಮ ಎಲ್ಲ ಖರ್ಚನ್ನು ಕಳೆದ್ರು ಕೂಡ ನಮಗೆ ಕನಿಷ್ಠ ಅಂತ ಹೇಳಿದ್ರೆ ನಮಗೆ 75,000 1 ಲಕ್ಷ ರೂಪಾಯಿ ಲಾಭ ಬರ್ತದೆ. ಮತ್ತೆ ಇದಲ್ಲದೇನೆ ಇಲ್ಲಿ ಇರ್ತಕ್ಕಂಥ ಏನು ನಾವು ಈ ಕೊಳದಲ್ಲಿರ್ತಕ್ಕಂಥ ನೀರು ಬಹಳ ಫಲವತ್ತಾದ ನೀರು, ಅದು ಆ ನೀರು ನಾವು ಡ್ರಿಪ್ ಇರಿಗೇಷನ್ ಮುಖಾಂತರ ನಾವು ಬೇರೆ ಬೆಳೆಗಳಿಗೆ ಕೂಡ ನಾವು ಅದನ್ನು ಉಪಯೋಗಿಸಬಹುದು ಈ ಕೊಳದ ನೀರನ್ನ. ಆ ಮೂಲಕ ನಾವು ಬೆಳೆಯಲ್ಲಿ ಏನ್ ಬರ್ತದೆ ಇಳುವರಿ ಅದು ಕೂಡ ಹೆಚ್ಚಿಗೆ ಆಗ್ತದೆ. ಮತ್ತೆ ಈ ಕೊಳದ ಬದುಗಳೇನಿದೆ ಬದು ಮೇಲೆ ನಾವು ಹುಲ್ಲನ್ನ ಹಾಕಬಹುದು, ನೇಪೇರು ಹುಲ್ಲು ಹಸುಗಳು ತಿನ್ನುವಂತದ್ದನ್ನ, ಅಥವಾ ಪಪ್ಪಾಯಿ ಗಿಡಗಳನ್ನ ಬೆಳೆಸಬಹುದು, ಅಥವಾ ಬಾಳೆ ಗಿಡಗಳನ್ನು ಬೆಳೆಸ್ಕೋಬಹುದು. ಅಂದ್ರೆ ಸಮಗ್ರ ಕೃಷಿಯನ್ನ ನಾವು ಅಳವಡಿಸಿಕೊಳ್ಬಹುದು, ಈ ಮೂಲಕ ಅಲ್ಲೂ ಕೂಡ ನಾವು ಲಾಭ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಸರ್, ಈಗ ನೀವು ಹೇಳಿದ್ರಿ ಫಸ್ಟ್ 50% ಅದು ಸತ್ ಹೋಗ್ಬಿಡತ್ತೆ, ಆಮೇಲಿಂದ 80% ಸಿಗೋಲ್ಲ ಅಂತ. ಆ ಸತ್ತಿರೋ ಮೀನು ನೀರಲ್ಲೇ ಇರುತ್ತಾ ಸರ್, ಅದನ್ನ ತೆಗಿಬೇಕಾ ನಾವು? ಇಲ್ಲ ಮೇಡಮ್, ಅದು ಬಹಳ ಸಣ್ಣ ಸಣ್ಣ ಗಾತ್ರ ಇರೋದ್ರಿಂದ ನೀರಲ್ಲೇ ಮಿಶ್ರಣ ಆಗಿ ಹೋಗ್ತದೆ, ಕರಗೋಗ್ತದೆ. ಸೊ ಅದ ಯಾವ್ದೇ ರೀತಿ ತೆಗೆಯುವಂತ ಅವಶ್ಯಕತೆ, ಅದು ಬದುಕಿರೋ ಮೀನ್ಗೆ ಏನು ಯಾವ್ದೇ ರೀತಿ ಸಮಸ್ಯೆ ಆಗುದಿಲ್ಲ. ಆಮೇಲೆ ಈಗ ಬೆರಳು ಗಾತ್ರದ ಮೀನು ಅದನ್ನ ಮಾರ್ತಾರ ಅಥವಾ ಮತ್ತೆ ಅದನ್ನ ಇನ್ನು ಬೆಳೆಸೋರಿಗಾಗಿ ಕೊಡ್ತಾರೆ? ಆ ಬೆರಳು ಗಾತ್ರದ ಮೀನು ಮರಿಗಳನ್ನ ಮೀನು ಸಾಕಾಣಿಕೆದಾರರು ಈ ಮೀನು ಮರಿ ಪಾಲನೆದಾರರಿಂದ ಖರೀದಿಯನ್ನ ಮಾಡ್ತಾರೆ. ಕೆರೆಯಲ್ಲಿ ಮೀನು ಸಾಕುವಂತವ್ರು ಇರ್ಬೋದು, ಸ್ವಂತ ಜಮೀನಲ್ಲಿ ಕೊಳ ಮಾಡಿಕೊಂಡು ಮೀನು ಸಾಕುವಂತವ್ರು ಇರ್ಬೋದು, ದೊಡ್ಡ ದೊಡ್ಡ ಜಲಾಶಯಗಳಲ್ಲಿ ಮೀನು ಮರಿನ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಕ್ಕಂಥವ್ರು ಇರ್ಬೋದು, ಅವರು ಬಂದು ಇವರ ಮೀನು ಮರಿ ಏನು ಪಾಲನೆ ಮಾಡ್ತಾರೆ ಅವರಿಂದ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಮೂಲಕ ಅವ್ರಿಗೆ ಅನುಕೂಲ ಆಗ್ತದೆ. ಸೊ ಆದ್ರೆ ನಾನು ಮೊದಲೇ ತಮ್ಗೆ ತಿಳಿಸ್ಕೊಂಡಂಗೆ ನಮ್ಮ ಸರ್ಕಾರಿ ಸ್ವಾಮ್ಯದ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದಾಗ್ಲಿ ಪಾಲನೆ ಕೇಂದ್ರಗಳಿಂದಾಗ್ಲಿ ಇರತಕ್ಕಂಥ ಬೇಡಿಕೆಯನ್ನು ನಮ್ಗೆ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 60 ಕೋಟಿ ಬೇಡಿಕೆ ಇದ್ರೆ 30 ಕೋಟಿ ಅಷ್ಟೇ ನಾವು ಬಿತ್ತನೆ ಮೀನು ಮರಿಗಳು ಅಂದ್ರೆ 35 mm ಇರತಕ್ಕಂಥದ್ದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಿದೆ. ಈಗ ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಎಲ್ಲಿ ಪೂರೈಸಲಿಕ್ಕೆ ಆಗ್ತದೆ? ಹಾಗಾಗಿ ನಾವೇನು ಮಾಡ್ತಾ ಇದೀವಿ, ಯಾರಿಗೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿದೆ, ಯಾರ ಯಾವ ಭೂಮಿ ಮಣ್ಣು ನೀರನ್ನು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಇದೆ, ಅಂತಿಯವರು ತಮ್ಮ ಸ್ವಂತ ಜಮೀನಲ್ಲಿ ಕೊಳಗಳನ್ನ ಮಾಡಿಕೊಂಡು ಮೀನು ಮರಿ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಸರ್ಕಾರದಿಂದ ಪ್ರೋತ್ಸಾಹವನ್ನು ಕೊಡ್ತಾ ಇದೆ, ಸಹಾಯಧನವನ್ನು ಕೊಡ್ತಾ ಇದೆ. 10 ಕುಂಟೆ ವಿಸ್ತೀರ್ಣದಲ್ಲಿ ಕೊಳವನ್ನು ಮಾಡಿಕೊಂಡ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದ್ರೆ ಮತ್ತೆ ಮಹಿಳೆಯರಾದ್ರೆ ಸುಮಾರು 36,000 ರೂಪಾಯಿನ ಸಹಾಯಧನವಾಗಿ ಕೊಡ್ತಾ ಇದ್ದೀವಿ. ಅದೇ ಸಾಮಾನ್ಯ ವರ್ಗದ ರೈತರಾದ್ರೆ ಅವರಿಗೆ 24,000 ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದೀವಿ ಮೇಡಮ್. ನಾವು ಸರ್ಕಾರ ಇನ್ನು ಇದನ್ನು ಬೇರೆ ಏನೋ ರೀತಿಯಲ್ಲಿ ಆಲೋಚನೆ ಮಾಡ್ತು. ಏನಂತ ಹೇಳಿದ್ರೆ ಮೀನು ಕೃಷಿಯನ್ನು ಅವಲಂಬಿಸಿ ಇರ್ತಕ್ಕಂಥವ್ರು ಹೆಚ್ಚಿನವರು ಆರ್ಥಿಕವಾಗಿ ಸದೃಢರಲ್ಲ. ಈಗ ನಾವೇನ್ ಮಾಡ್ತಿದ್ವಿ, ಕೆರೆಗಳನ್ನ ಮೀನುಗಾರ ಸಹಕಾರ ಸಂಘಗಳಿಗೆ ಯಾರು ವೃತ್ತಿಯನ್ನು ಅವಲಂಬಿಸಿದ್ದಾರೆ, ಮೀನುಗಾರಿಕೆ ವೃತ್ತಿಯನ್ನು ಅವಲಂಬಿತವಾಗಿದ್ದಾರೆ, ಅವ್ರಿಗೆ ನಾವು ಗುತ್ತಿಗೆ ಮೇಲೆ ಕೊಡ್ತಾ ಇದ್ವಿ, ರಿಯಾಯಿತಿ ದರದಲ್ಲಿ ಗುತ್ತಿಗೆ ಮೇಲೆ ಅಂತ ಸಂಘಗಳಿಗೆ ನಾವು ಕೆರೆಗಳನ್ನ ಗುತ್ತಿಗೆ ಕೊಡ್ತಾ ಇದೀವಿ. ಹಾಗೇನ್ ಮಾಡಿದ್ವಿ, ಈಗ ಇಂಥವ್ರಿಗೆ ಆರ್ಥಿಕವಾಗಿ ಸದೃಢ ಅಲ್ಲದೆ ಇದ್ದವ್ರಿಗೆ ಸ್ವಂತ ಜಮೀನು ಇಲ್ಲ ಅಂದ್ರೆ ಅವ್ರು ಎಲ್ಲಿ ಯಾವ ಜಾಗದಲ್ಲಿ ಕೊಳ ಮಾಡ್ಕೊಂಡು ಮೀನು ಮರಿನ ಪಾಲನೆ ಮಾಡ್ತಾರೆ? ಆ ಉದ್ದೇಶ ಸರ್ಕಾರ ಏನ್ ಮಾಡ್ತು, ಯಾರು ಕೆರೆಯನ್ನ ತಗೊಂಡಿದ್ದಾರೆ ಮೀನುಗಾರ ಸಹಕಾರ ಸಂಘಗಳು ಗುತ್ತಿಗೆಗೆ ಪಡೆದಿದ್ದಾರೆ ಅಂತೆ ಗುತ್ತಿಗೆದಾರಿಗೆ, ಅಥವಾ ಏನು ಗ್ರಾಮ ಪಂಚಾಯತಿ ಕೆರೆಗಳಿರ್ಬೋದು, ಅಥವಾ ಇಂಡಿವಿಜುವಲ್ಗೆ ವೈಯಕ್ತಿಕವಾಗಿ ಖಾಸಗಿ ಅವರು ಯಾರು ಈ ಟೆಂಡರ್ನಲ್ಲಿ ತಗೊಂಡು ಕೆರೆಗಳನ್ನ ಮೀನು ಕೃಷಿಯನ್ನು ಕೈಗೊಂಡಿದ್ದಾರೆ ಅಂತೇವ್ರಿಗೆ ಕೆರೆಯಲ್ಲೇ ಕೊಳ ಮಾಡಿಕೊಂಡು ಮೀನು ಮರಿಯವನ್ನ ಸಾಕಾಣಿಕೆ ಮಾಡಲಿಕ್ಕೆ ಸರ್ಕಾರ ಒಂದು ಅವಕಾಶ ಕಲ್ಪಿಸಲಾಗಿದೆ. ಇಲ್ಲೇನಂತ ಹೇಳಿದ್ರೆ ಅವರು ಯಾವುದೇ ರೀತಿಯ ಆ ಕೆರೆಯ ಏರಿಗೆ ಧಕ್ಕೆ ಮಾಡಬಾರದು, ತೂಪುಗಳಿಗೆ ಧಕ್ಕೆ ಮಾಡಬಾರದು, ಸರ್ಕಾರದ ನಿಯಮಾನುಸಾರ ಕೊಳಗಳನ್ನು ನಿರ್ಮಾಣ ಮಾಡಿಕೊಂಡು ನಮ್ಮಲ್ಲಿ ಇಲಾಖೆಯಿಂದ ಏನು ಸಿಗ್ತದೆ 5 ದಿನಗಳ ಮೀನು ಮರಿ ಅದನ್ನ ತಗೊಂಡೋಗಿ ಅವರು ಪಾಲನೆ ಮಾಡಬಹುದು. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, 10 ಕುಂಟೆ ವಿಸ್ತೀರ್ಣದಲ್ಲಿ ಕೊಳ ಮಾಡಿಕೊಂಡು ಮೀನು ಮರಿಯನ್ನು ಪಾಲನೆ ಮಾಡಿದ್ರೆ 25,000 ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಅದೇ 1/2 ಎಕರೆ ಇದ್ರೆ 50,000, 1 ಎಕರೆಯಲ್ಲಿ ಮಾಡಿಕೊಂಡಿದ್ರೆ 1 ಲಕ್ಷ, 2.5 ಎಕರೆ ವಿಸ್ತೀರ್ಣದಲ್ಲಿ ಮಾಡಿಕೊಂಡಿದ್ರೆ 2.5 ಲಕ್ಷ ರೂಪಾಯಿನ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ. ಆ ಮೂಲಕ ಏನಂತ ಹೇಳಿದ್ರೆ ಹೆಚ್ಚು ಜನರು ಭಾಗಿಯಾಗಲಿ, ಮೀನು ಮರಿಯನ್ನು ಪಾಲನೆ ಮಾಡಲಿ, ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಬೆಳೆಸಲಿ. ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಕೆರೆಯಲ್ಲಿ ಬಿತ್ತನೆ ಮಾಡಿದಾಗ ನಾನು ಮೊದಲು ಹೇಳಿದೆ ವರ್ಷ ಪೂರ್ತಿ ಇರತಕ್ಕಂಥ ಕೆರೆಗಳಲ್ಲಿ ಮೀನು ಭಕ್ಷಕ ಮೀನು ಇರುತ್ತದೆ, ದೊಡ್ಡ ಗಾತ್ರದ ಬಿಟ್ಟರೆ ಹೆಚ್ಚು ಮೀನು ಮರಿಗಳು ಬದುಕುಳಿತವೆ ಅಂತೇಳಿ. ಅದರ ಜೊತೆಗೆ ಆ ಬದುಕುಳಿದಾಗ ಹೆಚ್ಚು ಮೀನು ಉತ್ಪತ್ತಿ ಆಗ್ತದೆ. ಹೌದು, ಮತ್ತ ಜೊತೆಗೆ ಸಣ್ಣ ಕೆರೆಗಳಲ್ಲಿ ಏನಾಗ್ತದೆ ಅಂದ್ರೆ ಈಗ ಬೇಗ ಒಣಗುವಂತ ಕೆರೆಗಳು, ಈಗ ಒಂದು 6 ತಿಂಗಳು ನೀರು ನಿಲ್ತದೆ ಬೇಗ ಒಣಗೋಗ್ತದೆ, ಸಣ್ಣ ಮೀನು ಮರಿಗಳನ್ನು ಬಿಟ್ಟಾಗ ಏನಾಗ್ತದೆ ಅದರ ಬೆಳವಣಿಗೆಗೆ ಹೆಚ್ಚು ಟೈಮ್ ಅನ್ನು ತಗೋತದೆ, ಅದು ಬೆಳವಣಿಗೆ ಆಗೋಷ್ಟರೊಳಗೆ ಕೆರೆನೆ ಬರದಾಗಿರ್ತದೆ, ಡ್ರೈ ಆಗಿರ್ತದೆ. ಆ ಉದ್ದೇಶ ದೊಡ್ಡ ಗಾತ್ರದ ಮೀನು ಮರಿಗಳನ್ನು ಬಿಟ್ಟಾಗ ಬೇಗ ಬೆಳವಣಿಗೆ ಆಗ್ತದೆ, ಹೆಚ್ಚು ಮೀನು ಉತ್ಪತ್ತಿ ಆಗ್ತದೆ, ಹೆಚ್ಚು ಆದಾಯನ ಗಳಿಸಲಿಕ್ಕೆ ಅವಕಾಶ ಇದೆ ಮೇಡಮ್. ಬಾನುಲಿ ಕೃಷಿ ಬೆಳಗು, ಬಾನುಲಿ